ಸ್ವಚ್ಛ ಸರ್ವೇಕ್ಷಣ ಪ್ರಶಸ್ತಿ ಮತ್ತು ಗೋವಾದ ಪಣಜಿಯಲ್ಲಿ 52ನೇ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಲಿಂಗಸೂಗೂರು ತಾಲೂಕಿನ ಹೊನ್ನಳ್ಳಿ ಗ್ರಾಮದ ಶಿವಶಂಕರ್ ಅವರ ತೋಟಗಾರಿಕೆ ಆಧಾರಿತ ಸಮಗ್ರ ಬೇಸಾಯದ ಅನುಭವಗಳು ಮತ್ತು ತಜ್ಞರಾದ ಡಾ ಅರವಿಂದ್ ರಾಥೋಡ್ ಅವರೊಡನೆ ಸಂದರ್ಶನ. ನಂತರ ಪೇಟೆ ಧಾರಣೆ ಹಾಗೆ ಮುಳಿಯಪ್ಪ ಹೊಸಮನಿ ಮತ್ತು ಸಂಗಡಿಗರಿಂದ ಕಣಿವಾದನವನ್ನು ಕೇಳುವಿರಿ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ. ಮೊದಲಿಗೊಂದು ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಲಿಂಗಸೂಗೂರು ತಾಲೂಕಿನ ಹೊನ್ನಳ್ಳಿ ಗ್ರಾಮದ ಶಿವಶಂಕರ್ ಅವರ ತೋಟಗಾರಿಕೆ ಆಧಾರಿತ ಸಮಗ್ರ ಬೇಸಾಯದ ಅನುಭವಗಳು ಮತ್ತು ತಜ್ಞರಾದ ಡಾಕ್ಟರ್ ಅರವಿಂದ್ ರಾಥೋಡ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಶಿವಶಂಕರ್ ಅವರು, ಲಿಂಗಸೂರು ತಾಲೂಕಿನ ಹೊನ್ನಳ್ಳಿ ಗ್ರಾಮದ ಶಿವಶಂಕರ್ ಅವರು. ಇವರು ಇತ್ತೀಚೆಗೆ 7 ಎಕರೆದಲ್ಲಿ ಪಪ್ಪಾಯವನ್ನು ಬೆಳೀತಾ ಇದ್ದಾರೆ. ಮುಖ್ಯವಾಗಿ ಇವರು ಸಮಗ್ರ ರೈತರು ಅಂತ ಹೇಳ್ಬೋದು, ಸಮಗ್ರ ಕೃಷಿ ರೈತರು. ರೇಷ್ಮೆ ಕೃಷಿ ಮಾಡಿದ್ದಾರೆ, ಪಪ್ಪಾಯ ಮತ್ತು ಜೊತೆಗೆ ಲಿಂಬೆ ಹಲವಾರು ಬೆಳೆಗಳನ್ನು ಬೆಳೀತಾರೆ. ಟಗರಮರಿ ಸಾಕಾಣಿಕೆ ಇದೆ, ಆಕಳು ದನಗಳ ಸಾಕಾಣಿಕೆ ಅಂದರೆ ವಿಶೇಷವಾಗಿ ಜವಾರಿ ಆಕಳುಗಳ ಸಾಕಾಣಿಕೆಯನ್ನು ಮಾಡಿದ್ದಾರೆ, ಕುರಿಮರಿಗಳು, ಆಡು ಸಾಕಾಣಿಕೆ, ಹೀಗೆ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇವರು ಮುಖ್ಯವಾಗಿ ಹೊನ್ನಳ್ಳಿ ಅಂತ ಅಂದ್ಕೊಳ್ಳೇ ಆಶ್ಚರ್ಯ ಆಗತ್ತೆ ನಮಗೆಲ್ಲ. ಇವ್ರದ್ದು ವಿಶೇಷವಾಗಿ ಹೊಲ ಇರೋದು ಗುಡ್ಡದಲ್ಲಿ. ಇಲ್ಲಿ ಇವರು ಹೊಲಕ್ಕೆ ಬಂದುಬಿಟ್ರೆ ಆಶ್ಚರ್ಯ ಆಗೋದು ಏನಂತಂದರೆ, ಈ ಗುಡ್ಡದಲ್ಲಿ ನೀರಾವರಿಯನ್ನು ಮಾಡಿಕೊಂಡು ಇಲ್ಲೇ ಹೊಲದಲ್ಲಿ ಮನೆಯನ್ನು ಹಾಕಿಸ್ಕೊಂಡ್ಬಿಟ್ಟು ಇಲ್ಲೇ ಒಂದು ವ್ಯವಸ್ಥೆಯನ್ನು ಮಾಡಿ ಸಮಗ್ರವಾಗಿ ಕೃಷಿಯನ್ನು ಮಾಡ್ಕೊತ ಇರೋದು ನೋಡಿದರೆ ಖಂಡಿತ ಎಷ್ಟು ಇವರು ಒಂದು ಚೆಲಗಾರ ಅಂತಕ್ಕಂಥ ವಿಚಾರ ಗೊತ್ತಾಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಶಂಕರ್ ಅವರು ಯಾವ ರೀತಿ ಗುಡ್ಡವನ್ನು ಕನ್ವರ್ಟ್ ಮಾಡಿ ಹೊಲ ಮಾಡಿಕೊಂಡು ಬೆಳೆಗಳನ್ನು ತೋಟಗಾರಿಕೆ ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಅನುಭವಗಳನ್ನು ನಮ್ಮ ರೈತರೊಂದಿಗೆ ಹಂಚ್ಕೋತಾ ಇದ್ದಾರೆ. ಶಿವಶಂಕರ್ ಅವರೇ, ನಿಮ್ಮ ಹೊಲ ನೋಡಿದರೆ ಇದೇನೋಪ್ಪ ಫಾರೆಸ್ಟ್ ಲ್ಯಾಂಡೋ ಗುಡ್ಡೋ ಏನೋ, ಇದು ವಿಚಿತ್ರವಾಗಿ ಗುಡ್ಡ. ಅದರಲ್ಲಿ ಈ ಗುಡ್ಡದಲ್ಲಿ ನೀವು ಹೊಲ ನಿಮ್ಮದು ಮೊದಲು ಹೇಗಿತ್ತು, ಈಗ ಯಾವ ರೀತಿ ಡೆವಲಪ್ ಮಾಡ್ಕೊಂತೀರಿ? ಸರ್ ಇದು ನಮ್ಮ ಹೊಲ ಹೇಳ್ಬೇಕಪ್ಪ ಅಂತಂದರೆ ಇದು ಗೌರ್ಮೆಂಟ್ ದಾನ ಕೊಡುತ್ತೆ ಸರ್. ಇದು ಹೊಲ ಇದು ಉಳುವವನೇ ಒಡೆಯ ಅಂತೇಳಿ ನಮ್ಮ ತಂದೆಯವರಿಗೆ ದಾನ ಕೊಟ್ಟದ್ದು. ಇದು ನಮ್ಮ ತಂದೆಯವರಿಗೆ 4 ಎಕರೆ, ನಮ್ಮ ಅಜ್ಜ ಅಂದರೆ ನಮ್ಮ ತಂದೆಯವ್ರ ತಂದೆ ಮುತ್ತೆ 4 ಎಕರೆ ದಾನ ಕೊಟ್ಟದ್ದು. ಇದು ದಾನ ಕೊಟ್ಟದ್ದು, ನಮಗೆ ಜಮೀನು ಇರಲಿಲ್ಲ, ಮೂಲತಃ ಜಮೀನ್ದಾರಲ್ಲ ನಾವು, ನಮ್ಮ ಒಂದು ಗುಂಟೆನೂ ಜಮೀನು ಇಲ್ಲ ಇಲ್ಲ ಆಸಕ್ತಿ. ಇದು ಈಗ ಬೇರೆಯವರೆಲ್ಲ ಉಳುಮೆ ಮಾಡಕ್ಕೆ ಹೋಗ್ಬೇಕಾದ್ರೆ ನನ್ನ ಮನ ಕುಲುಕ್ತಿತ್ತು, ನಾನು ಕೂಡ ಉಳುಮೆ ಮಾಡ್ಬೇಕು, ಸ್ಕೂಲ್ ಹೋದಾಗ ನಾನು ಬೆಳಿಬೇಕನ್ನೋದು. ಹಿಂಗಾಗಿ ಬೇರೆದವ್ರದ್ದು 100 ಎಕರೆ ಪಾಲಿಗೆ ಮಾಡ್ತಿದ್ದೆ ನಾನು. ಈ ಹೊರಗಳು ಹಳ್ಳಿ ಒಳಗೆ ಪಾಲಿಗೆ ಮಾಡ್ತಾರಲ್ಲ, ಆ ಥರ ಅವಾಗ ಪಾಲಿಗೆ ಮಾಡ್ತಿದ್ದೆ. ನೂರು ಎಕರೆ ಪಾಲಿಗೆ ಮಾಡಿ ಅದು ಏನಾಯ್ತು, ನಂಗೆ ನಮ್ಮ ದೋಸ್ತರು ಆಮೇಲೆ ನಮ್ಮ ಆತ್ಮೀಯರು ಬರೀ ಮಂದಿದ ಮಾಡ್ತಿದ್ದೆಪ್ಪ ನಿಮ್ಮದ್ರ ಮಾಡ್ಕೊಂಡು ಹೋಗಮ್ಮ, ಸ್ವಂತ ಮಾಡ್ಕೊಂಡು ಹೋಗಮ್ಮ ಅಂತ ಮಾತಾಡಿದ್ವಿ. ಹಂಗೆ ಸುಮ್ಮನೆ ಜಸ್ಟ್ ಮಾತ್ರ ಇದ್ಕೊಂಡು ನಮ್ಮ ತ್ರಾಣಲ್ಲ ತುತ್ತಲ್ಲ ಅದೆಲ್ಲ ಆಗಲ್ಲ ಅಂತ ಅಂದ್ವಿ. ಹಂಗೆ ಅಂದಮೇಲೆ ಹಿಂದಗಡೆ ಅವ್ರು ಏನು ಮಾಡಿದ್ರು, ನೋಡಮ್ಮ ತಗಿ ಇವತ್ತೇನು ಮಿಷಿನರಿ ಬಂದವ ಬೇಕಾದಂಥವು, ಮನುಷ್ಯರು ಕಿತ್ತಬೇಕಪ್ಪ ಏನಲ್ಲ, ನಿಮ್ಮತ್ತೆ ಗುಡ್ಡ ಕಿತ್ತು ಹೊಲ ಮಾಡಣ, ಇದು ಮಿಷಿನ್ ಬಂದವ ಕಿತ್ತಕ್ಕಾಗಲ್ಲಣ ಅಂತಂದು ಹಂಗೆ ಕಲ್ಲು ಜಿಗಿ ಬಂದ್ಬಿಟ್ಟು ಹಂಗೆ ದೋಸ್ತರು ಹಂಗೆ ಆಶ್ರಯ ಮಾಡಿದ್ರು. ಏ ನಾವೊಂದು ಹೆಸರು ಕೊಡಂತ ಮಾಡಿಬಿಡಮ್ಮ, ಹಂಗೆ ಮಾಡಮ್ಮ ಹಿಂಗೆ ಮಾಡಮ್ಮ ಅಂತ. ಇನ್ನೊಬ್ರು ನಿಮ್ಮಂತರ ಏನು ಬಂದ್ರೆ, ಈ ಭೂಮಿಗೆ ನೀರಾದ್ರೆ ಇನ್ನೂ ಒಳ್ಳೇದಾಗುತ್ತೆ ನೋಡು ಅಂತಂದ್ರು. ನೀರಾದ ಒಳ್ಳೇದಾದ ಕೂಡಲೇ ಉಚ್ಚಿಡ್ದು ಬಿಡಿದ್ ನಮಗೆ ನೀರು ಉಡ್ಲಿಕ್ಕೆ, ನಮ್ಮ ಹೊಲದಾಗ ನೀರು ಬೀಳಲ್ಲ, ಇದು ಗುಡ್ಡ ಕುರಪುರ ಗುಡ್ಡ. ಒಬ್ರು ಯಾರು ನೀರು ತೋರ್ಸೋಣ ಕರ್ಕೊಂಬಂದಿವಿ, ಇಲ್ಲಿ ನೀರು ಬೀಳುತ್ತಂತ ಅಂದ್ಕೆ ಸ್ವಲ್ಪ ಇಲ್ಲಿಂದ ಒಂದು 1/2 ಕಿಲೋಮೀಟರ್ ದೂರ ತೋರಿಸಿದ್ರು ಅವರು. ಅಲ್ಲಿ ಹಾಕಿದ್ವಿ, ಅದಿದ್ರೆ ಫೇಲ್ ಆಗಿಬಿಡಿ, ಬುಗುಲಾಗಿಬಿಡಿತು ನನಗೆ. ನಮ್ಮ ತಂದೆಯವ್ರು ಸಾಥ್ ಕೊಟ್ರು ನನಗೆ, ಏನು ಕೋಬೇಡ ಅಂತ ಏನಾಗ್ತಿರಲ್ಲ ಗುಣ ಮುಂದೆ ಅಂತ. ಹಂಗೆ ಸ್ವಲ್ಪ ಅಡ್ಡಾಡಿಕೊಂಡು ಹೋಗಿ ಮುಂದೊಂದು ಬೋರ್ ಹಾಕ್ಸಿದ್ವಿ, ಮತ್ತೊಂದು ತಳಗ ಹಾಕ್ಸಿದ್ವಿ, ನೀರು ಬಿದ್ದುಬಿಡ್ತು ಸರ್ಕಾರದೊಳಗೆ. ಆ ಗುಡ್ಡ ಏನು ಕೊಸ ಅಂದ್ರೆ ಕೊಸವಲ್ರ, ನಮಗೆ ನೀರು ತರಬೇಕಂದ್ರೆ ಹುಚ್ಚು ನಮಗೆ. ನೀರು ಹಾಕ್ಸಿದ್ವಿ, ಬೆಳಕರೆದ್ರೆ ಪೈಪ್ ಲೈನ್ ಮಾಡಿಬಿಟ್ವಿ, ಬೆಳಕರೆದ್ರೆ ಹೊಲ ತಂದುಬಿಟ್ಟಿವಿ ನೀರು. 8 ಇಂಚ್ ಬಿತ್ತು, ಅದು 4 ಇಂಚ್ ನೀರು ಬಿದ್ದು ಬಿಡ್ತೀರ, ಅದು 4 ಇಂಚ್ ನೀರು ಬಿತ್ತು. ಅದು ನಮ್ಮ ಹೊಲದಾಗ ಮಷಿನ್ ಇತ್ತು, ಇಟಚ್ ಇತ್ತು. ನಾನು ಹುಬ್ಳಿಗೆ ಹೋಗ್ಬಿಟ್ಟು ಅವತ್ತೆ ಇನ್ನೊಬ್ಬ ದೋಸ್ತ ಬಂದ, ಹಂಗೆ ಎಲ್ಲ ದೇವ್ರ ಕೃಪೆ ಅಂತಾರಲ್ಲ, ಏ ಹುಬ್ಳಿಗೆ ಹೋಗ್ಬಿಡಮ್ಮ ಇಲ್ಲಿ ತಂಬರೋದು ಬೇಡ ಅಂದ ಹುಬ್ಳಿಗೆ ಹೋಗ್ಬಿಟ್ಟು. ಪೈಪು ಮೋಟ್ರ ಎಲ್ಲ ಕಂಪ್ಲೀಟ್ ಅಲ್ಲಿ 2010 ನೋಡಿ ಸರ್, ನಾವು ಇದನ್ನೆಲ್ಲ ಮಾಡಿದ್ದು. ಪೈಪ್ ತಗೊಂಡ್ಬಿಟ್ಟಿವಿ, ಪೈಪ್ ತಗೊಂಬಂದು ಕೇಸಿ ಬೆಳಕರ್ದ್ರೆ ತೆಗ್ದು ಹೊಡಿದ್ರೆ ಪೈಪ್ ಲೈನ್ ಹಾಕಿ ಮರ್ದು ನೀರು ಹಾಕ್ಸ್ಬಿಟ್ಟು ಹೊಲ. ಅವಾಗ ಇದು 10 ವರ್ಷ ಹಿಂದಿನ ಕತೆ ಇದು? ಇದು 10 ವರ್ಷದಿಂದ್ರ ಇದು 10 ವರ್ಷದಿಂದ. ಎಷ್ಟು ಅಲ್ಲಿ ಬೋರ್ ಹಾಕಿಸಿ ಪೈಪ್ ಲೈನ್ ಮಾಡಕ್ಕೆ ಇಲ್ಲಿಂದ ಮ್ಯಾಲಿಂದ ತೆಳಗಿಂದ ನೀರು ತರ್ಬೇಕಾರೆ ಎಷ್ಟು ಆತೀವಿ? ಅವತ್ತೊಂದು 1 ಲಕ್ಷ ರೂಪಾಯಿ ಬಂತು ರೀ, ದೊಡ್ಡ ಅಮೌಂಟ್ ರೀ. ಹೆಂಗ್ ಒಂದ್ಸಿದ್ರೆ ಮತ್ತೆ ರೊಕ್ಕ? ಅವಾಗ ದೋಸ್ತರು ನಾ ಈ ಮಾಡೋದೆಲ್ಲ ಖುಷಿ, ನಾನು 50 ಸಾವಿರ ಕೊಡ್ತೀನಿ, ನೀನು 50 ಸಾವಿರ ಕೊಡ್ತೀನಿ. ನೀರು ಬಿತ್ತ ಆ ಜನ್ಗಳಿಗೆ ಟಮಾಟೆ ಮಾಡಿಬಿಟ್ಟಿವಿ ರೀ, ಟಮಾಟೆ ಮಾಡಿದ್ವಿ. ಟಮಾಟೆ ಮಾಡೋಣ, ಹೆಂಗ್ ರೇಟ್ ಇದ್ರೆ ರೇಟ್ ಸಿಕ್ಬಿಡಿಸಿ. ಸುಮ್ಮನೆ ಒಂದು ಪಾಕೆಟ್ ಯಾವುದು ಲಕ್ಷ್ಮಿ ಅಂತೇಳಿ ತಮ್ಮಂದೆ ಹಚ್ಚಿದ್ವಿ, ಅದು ಒಂದು ಚೊಳದಿಂಗ್ ಎಣಿಸಿದ್ರೆ 1,000 ಗಿಡ ಆತದಲ್ಲ, ಅವು ಒಂದು 700 ಗಿಡ ಅವನ, ಅದು 1,20,000 ರೂಪಾಯಿ ಟಮಾಟೆ ಆಗಿಬಿಡ್ತಿ ಕಲಾಸ ಕಡೆ. ಮತ್ತೆ ಆ ರೊಕ್ಕ ಹಿಂಗೆ ಬರೋದ ಹಿಂಗೆ ಹಾಕೋದಾಕದ, ಒಂದು 50 ಸಾವಿರ ರೂಪಾಯಿ ಬಂದು ತಂದು ಕೂಡಲೇ ಆ ಮಿಷನ್ ತಂದು ಬಿಡೋದು. ಆ ಮಿಷನ್ ಏನಂದ್ರೆ, ಏನೇನು ರೊಕ್ಕ ಯಾವ ಬೇಕಾವ ಕೊಡ್ತಿದ್ದ ಕೇಳಿದಾಗ, ನೀನು ಯಾವಾಗಲೂ ಕರಿ ನಾವು ಬರ್ತೀವಿ ಅಂತಂದ್ಬಿಟ್ರು. ಅವ್ರು ಒಂದು 50 ಸಾವಿರ ರೂಪಾಯಿ ಆಗತ್ತೆ ಉದ್ರಿ ಮಾಡಿಬಿಟ್ರು, ಕಿತ್ಕೊಂತ ಹಂಗೆ ಮಾಡ್ಕೊಂತ ಹಿಂಗೆ ಮಾಡ್ಕೊಂತ ನಮ್ಮದೊಂದಿಷ್ಟು ದುಡಿಮೆ ಮಾಡ್ತೀವಿ. ದಿವಸ ಬೆಳಗ್ಗೆದ್ದು ಕೂಡಲೇ ಹಾಲು ಏಜೆನ್ಸಿ ಇದ್ದೀನಿ, ಹಾಲು ಹಾಕ್ತಾನೆ ಹಳ್ಳಿ ಮನೆ ಮನೆ, ನ್ಯೂಸ್ ಪೇಪರ್ ಹಾಕ್ತು ಮನೆ ಮನೆ. ಅವ್ರದ್ದೊಂದಿಷ್ಟು ಬರೋ ಸಂಪಾದನೆ, ಮತ್ತೆ ಎಲ್ಲರೂ ಮನೆಯವ್ರು ದುಡಿದು ಮಾಡಿದ್ದು ಅದು ಮಾಡಿ ಇದು ಮಾಡಿ ಅಷ್ಟು ಮಾಡಿದ್ರೆ ಇವರು ಅಗ್ರಿಕಲ್ಚರ್ನವ್ರು ಒಂದು ಪ್ರಶಸ್ತಿ ಕೊಟ್ಟರು ನಮಗೆ. ಅದು ಒಂದು 50 ಸಾವಿರ ರೂಪಾಯಿ ಯಾವುದೋ ಒಂದು ಏನೋ ಬಹುಮಾನ ಬಂತಂದು ಕೊಟ್ಟರು, ಉತ್ತಮ ರೈತ ಅಂತೇಳಿ. ಅದು 50 ಸಾವಿರ ರೂಪಾಯಿ ಇದಕ್ಕೆ ಹಾಕ್ಬಿಟ್ವಿ, ಹೊಲಕ್ಕೆ ಹಾಕ್ಬಿಟ್ವಿ. ಏನು ಬರೋದೆಲ್ಲ ಹೊಲಕ್ಕೆ ಕೊಟ್ಟ, ಹೊಲಕ್ಕೆ ನಾವು ಉಣ ಮಾಡೋದು, ಉಳಿದು ದುಡಿದೆಲ್ಲ ಹೊಲಕ್ಕೆ ಹಾಕೋದು, ಬೆಳೆದದ್ದನ್ನು ಹೊಲಕ್ಕೆ ಹಾಕೋದು. ಇದ್ರ ಮೇಲೆ ಮಾಡಿ ಮಾಡಿ ಕಿಚ್ಚಿ ರೇಷ್ಮೆ ಮಾಡಿದ್ರೆ ಹೆಂಗೆ ಹತ್ತನ ಹುಚ್ಚು ಬಂತು. ಇಲ್ಲಿ ನಮ್ಮ ತಿಳಿಯೊಬ್ರು ನಮಗಿಂತ ಗುಡ್ಡದಾಗ ಮಾಡಿದ್ರು, ಅವ್ರದ್ದು ನಾವು ಮಾಡ್ಬೇಕನ್ನೋ ಹುಚ್ಚು ಬಂತು, ರೇಷ್ಮೆ ಮಾಡಿದ್ವಿ. ರೇಷ್ಮೆ ಮಾಡಿಬಿಟ್ಟಿವಿ, ಮನೆಯಾಗ ಒಂದು 3-4 ಎಮ್ಮಿದ್ದು, ವರ್ಷ ಒಂದು ಎರಡಕ್ಕಂತ ಒಂದು 10 ಆಗಿಬಿಟ್ಟು ದನಗಳಾಗ್ಬಿಟ್ಟು. ಮತ್ತು ಹುಡುಗರು ಸ್ವಲ್ಪ ದೊಡ್ಡವಾಗ್ಬಿಟ್ಟು ನಮ್ಮ ತಮ್ಮನವರು ದೊಡ್ಡರಾದ್ಮೇಲೆ ರೇಷ್ಮೆ ಮಾಡಿದ್ವಿ. ರೇಷ್ಮೆ ಲೆಕ್ಕ ತಪ್ಪಿ ರೇಟ್ ಸಿಕ್ಬಿಟ್ಟು ನಮಗೆ. ಒಂದು ಟೈಮ್ ಹೋದ್ಯಪ್ಪ ಅಂತಂದ್ರೆ 1 ಲಕ್ಷ ತಗೊಂಬಿಡ್ತಿದ್ವಿ, 2 ತಿಂಗಳಿಗೆ 1 ಲಕ್ಷ ಫಿಕ್ಸ್. 1 ವರ್ಷಕ್ಕೆ 5 ಬೆಳೆ ಕಂಟಿನ್ಯೂ ತೆಗೆದ್ವಿ. ಎಷ್ಟು ಎಕರೆ ಮಾಡಿದ್ರು ರೇಷ್ಮೆ? ರೇಷ್ಮೆ 3 ಎಕರೆ ಮಾಡಿದ್ವಿ ರೀ, 3 ಎಕರೆ ರೇಷ್ಮೆ ಮಾಡಿದ್ವಿ. 2 ತಿಂಗಳಿಗೆ 1 ಲಕ್ಷ ಬರ್ತಂಬ ಧೈರ್ಯ ಇತ್ತು ನಮಗೆ, ಖಂಡಿತ ಇಡೀ ಮಾರ್ಕೆಟಿಗೆ ಫಸ್ಟ್ ನಮ್ದು ಗುಡ್ ರೇಟ್. 6 ಲಕ್ಷ ವರ್ಷಕ್ಕೆ 6 ಲಕ್ಷ ಕಣ್ಣು ಮುಚ್ಚಿ ಸೈಡ್ ಮುದ್ದು ಗಿಡ ಆಗಿಬಿಡ್ತಿದ್ರು ಸುಮ್ಮನೆ 1 ಲಕ್ಷ ರೂಪಾಯಿ ಅದು. ಸೀಜನ್ ಚೊಲೋದ ಅಂತ ಬಂದು ನುಗ್ಗಿ ಗಿಡ ಸೈಡ್ ಹಚ್ಚಿದ್ವು. ಅವು ಸೀಜನ್ ಅದು ಇದ್ದಾಗ ಅದು ಸುಮಾರು ಒಂದು 7 ವರ್ಷ ಮಾಡಿದ್ವಿ. ಅದನ್ನು 7 ವರ್ಷ ಮಾಡಿ ಅದು ದುಡ್ದಕ್ಕೆ ಅದಕ್ಕೆ ಹಾಕಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಸ್ವಲ್ಪ ಯಾಕಾದ್ರೆ ನಮಗೆ ಬೇಸರ ಅನ್ಸಕತ್ತಿ. ಬೇಸರ ಅನಿಸಿಲ್ಲ, ಉತ್ತಮ ಬೆಳೆ ರೇಷ್ಮೆ ಅದು. ಅದನ್ನೇ ನಮಗೆ ಅನ್ನ ಹಾಕಿದ್ದು ಈ ಪರಿಸ್ಥಿತಿ ಬಂದು ಈ ಮಟ್ಟಕ್ಕೆ ತಗೊಂಬಂದು ರೇಷ್ಮೆ ರೇಷ್ಮೆ ಅದೆಲ್ಲ ಮಾಡಿದ್ವಿ. ಸ್ವಲ್ಪ ಗಿಡಗಳು ಅವು ಭಾಳ ದಿವಸ ಆಗೋಣ, ಅವು ಏನು ಬೇರ್ಕೊಳೆ ರೋಗ ಅಂತಾರೆ ಅದು ಬರಕತ್ತೆ. ಅದು ಅದು ಸ್ವಲ್ಪ ತೆಗೆದು ಬಿಡಮ್ಮ ರೇಷ್ಮೆನ ಸ್ವಲ್ಪ ಯಾಕೆ ನಮಗೆ ಇದಾಗವಲ್ದು ಅಂತಂದು ಕೈ ತೆಗೆದು. ಮೊನ್ನೆ ಸ್ವಲ್ಪ ಲಾಕ್ಡೌನ್ ಆಗಿ ಕಂಪ್ಲೀಟ್ ಕುಂಠಿತೈತಿ. ಈಗ ರೇಟ್ ಮತ್ತೆ ಆಗೈತೆ ಬಿಡ್ರಿ, ಈಗ ಚಲೋ ಆಗೈತೆ. ಆಗಲಿ ಪಾಪ ಬೆಳೆದವ್ರಿಗೆ ಸಿಕ್ಕತ್ತೆ. ಆ ಉದ್ದೇಶದಿಂದ ಏನು ಮಾಡಿದ್ವಿ ನಾವು, ಇದನ್ನು ನಮ್ಮ ಅವರಿಗೆ ಆಟೋಡ್ ಸರ್ನ ಸಂಪರ್ಕ ಮಾಡಿದ್ದೀವಿ. ರೇಷ್ಮೆ ಕಿತ್ತೆ ಹಾಕೇಸಿ ನಾವು ಪಪ್ಪಾಯಿ ಮಾಡಿದ್ರೆ ಹೆಂಗಾಗುತ್ತೆ, ದಾಳಿಂಬ್ರಿ ಪಪ್ಪಾಯಿ. ಅವರು ಯಾವಾಗಾರು ಒಮ್ಮೆ ಬಂದತ್ನಾಗ ವಾಣಿ ಮೇಡಮ್ ಅವರು ಇವರು ಬಂದ ಬರ್ತಿದ್ರು ನಮ್ಮಲ್ಕ. ಇವ್ರು ಹೇಳ್ತಿದ್ರು ಇದನ್ನೇನು ಮಾಡ್ಕೊಂಡು ಕುಂದ್ರಿ ಬದಲಿ ಮಾಡ್ರಿ, ಮನೆಗೆ ಮಾಡ್ರಿ, ಇದ್ರಿ ಹೊಸ ಮಂದಿ ಸ್ವಲ್ಪ ಅಮೌಂಟ್ ಜಗ್ಗೆ ಬರ್ತಂಗೆ ಹಿಂಗೆ ಅಂತ. ಇವ್ರ ಮಾತಿಗೆ ನಾವು ಸ್ವಲ್ಪ ಮನಸ್ಸು ಓದ್ತೀವಿ, ಅದನ್ನು ಮಾಡ್ಬೇಕಂತ ಮಾಡ್ಬೇಕಂತ ಮಾಡಿದ್ವಿ. ಸಣ್ಣಗೆ ಏನು ಮಾಡ್ತೀವಿ, ದಾಳಂಬ್ರಿ ಪ್ಲಸ್ ಪಪ್ಪಾಯಿ ಮಾಡ್ಬೇಕಂತ ಇತ್ತು. ಯಾಕೇನು ಮನಸ್ಸು ಬೇಡ ಅಂದ್ಬಿಡ್ತೀವಿ, ದಾಳಂಬ್ರಿ ಕ್ಯಾನ್ಸಲ್ ಮಾಡಿಬಿಟ್ವಿ. ಓನ್ಲಿ ಬರೀ ಪಪ್ಪಾಯಿ ಇಟ್ಬಿಟ್ವಿ, ಬರೀ ಪಪ್ಪಾಯಿ ಇಟ್ಬಿಟ್ವಿ. ಎಷ್ಟು ಎಕರೆ ಇದೆ ಪಪ್ಪಾಯಿಗೆ? ಈಗ ಟೋಟಲ್ ಇರೋದು ಒಂದು 8 ಎಕರೆ ಆಗುತ್ತೆ. ಈ ಹೊಂಡದಲ್ಲಿರೋದು ಒಂದು 5 ಎಕರೆ ಇದೆ. ಇನ್ನೊಂದಲ್ಲಿ ಒಂದು 3 ಎಕರೆ ಇದ್ರೆ 3 ಎಕರೆ ಇದೆ. 8 ಎಕರೆ ಪಪ್ಪಾಯಿ? 8 ಎಕರೆ ಪಪ್ಪಾಯಿ ಇದ್ರೆ. ನೋಡಿ, ಈಗ ಪಪ್ಪಾಯ ಹಚ್ಚಬೇಕು ಅಂತಂದಾಗ ಅದಕ್ಕೆ ಜ್ಞಾನ ಬೇಕು. ಹೇಗೆ ಏನು ಸಸಿ ಬೀಜ ತಳಿ ಏನಪ್ಪ ಹೆಂಗೆ ಹಾಕತ್ತೋ, ಬುಗುಲು ಬುಗುಲು ಇರ್ತದೆ. ಯಾಕಂದ್ರೆ ನಿಮ್ಗೆ ಅನುಭವ ಇರೋದಿಲ್ಲ. ಹೆಂಗೆ ಇದಕ್ಕೆ ನಿಮಗೆ ಧೈರ್ಯ ಕೊಟ್ಟರು, ಹೇಗೆ ಇದನ್ನು ಮುಂದುವರ್ಸ್ಕೊಂಬಂದ್ರಿ? ಧೈರ್ಯ ಕೊಟ್ಟರೆ ನಮ್ಮ ರಾಠೋಡ್ ಸರ್ ಮಾಡಮ್ರಿ, ನಾವು ಇಲ್ಲೇ ಇರ್ತೀವಲ್ಲ, ಅಲ್ಲಿ ಹೋಗೋದಕ್ಕೆ ಏನೈತೆ, ನಾವೇ ಎಲ್ಲ ಮುಂದೆ ನಿಂತು ಮಾಡಿಸ್ತೀವಿ, ಮಾಡ್ರಿ ನೀವು ಮನೆಗೆ ಇಷ್ಟೆಲ್ಲ ಮಾಡೋರಿದ್ರಿ, ದನ ಇದಾವ, ಎಂಡೆ ಐತೆ, ಯಾಕೆ ಅದನ್ನ ಇದು ಮಾಡ್ತೀರಿ, ನಾವು ಮಾಡ್ರಂತೆ ಅವ್ರು ಸಲಹೆ ಕೊಟ್ಟರು. ಸಲಹೆ ಕೊಟ್ಟಮೇಲೆ ಹಂಗೆ ಅವ್ರ ಪ್ರಕಾರ ಮಾಡ್ಕೊಂತ ಹೋದ್ವಿ ನಾವು. ಈಗ ನೋಡ್ರಿ, 8 ಎಕರೆ ಪಪ್ಪಾಯ ಆಯ್ತು ನಿಮ್ಮದು, ಹೇಗೆ ತಳಿ ಯಾವ್ದು ಆಯ್ಕೆ ಮಾಡ್ಕೊಂಡ್ರಿ, ಸಸಿ ಅದು ನೀವೇ ತಂದ್ರಿ ಅಥವಾ ಸಸಿನ ತಂದು ಹಚ್ಚಿದ್ರು, ಎಷ್ಟೆಷ್ಟು ಅಂತರ ಕೊಟ್ಟಿರಿ, ಏನೇನು ಒಂದು ಸಿದ್ಧತೆ ಮಾಡ್ಕೊಂಡು ಹೇಳ್ರಿ ಸ್ವಲ್ಪ. ಅದು ರೆಡ್ ಲೇಡಿ ಸಸಿ ಸರ್, ನಮ್ಮದು ಪಪ್ಪಾಯ ರೆಡ್ ಲೇಡಿ, ಅದು ಬಡಕಿ ಫಾರ್ಮ್ನೆ ತಗೊಂಬಂದಿವಿ ನಾವು ಮಹಾರಾಷ್ಟ್ರ. ಹಾಂ, ಸಸಿನೇ ತಂದಿವ್ರಿ, ಅವರು ಬುಕ್ ಮಾಡಿದ್ವಿ. ಇವ್ರು ರಾಠೋಡ್ ಸರ್ ನಂಬರ್ ಕೊಟ್ಟಿದ್ರು, ಅಲ್ಲಿಂದ ಬುಕ್ ಮಾಡಿದ್ಮೇಲೆ ಅವ್ರು 13 ರೂಪಾಯಿಗೆ ಒಂದು ಸಸಿ ನಮಗೆ ಕೊಟ್ಟರು ಡೆಲಿವರಿ. 13 ರೂಪಾಯಿಗೆ ಒಂದು ಡೆಲಿವರಿ ಸಸಿ ಕೊಟ್ಟರು. ಅವ್ನು ನಾವು ಬರೀ ಪಪ್ಪ ಇರೋ ಸಂಬಂಧ 6x7 ಜಿಗ್ಜಾಗ್ ನಾಟಿ ಪದ್ಧತಿ ಮಾಡಿದ್ವಿ ನಾವು. 6x7 ಅದು ಒಂದು ವರ್ಷದ ಬೆಳೆ ಅದು. ಸ್ವಲ್ಪ ಜಾಸ್ತಿನೇ ಮಾಡ್ಬೋದು ಅಂತ ಹೇಳ್ತಾರೆ, ನಾವು ಸ್ವಲ್ಪ ಸಸಿ ಜಾಸ್ತಿ ಕುಂದಿರ್ತಾವ ನಾವು ಉದ್ದೇಶಕ್ಕೆ. ಆಮೇಲೆ ಅದರೊಳಗೆ ಮತ್ತೆ ಅಂತರ ಬೆಳೆ ಯಾವುದೂ ಇಲ್ಲ, ಬರೀ ಪಪ್ಪಾಯಿ ಐತಿ ಒನ್ಲಿ. ಆ ಕಾರಣಕ್ಕಾಗಿ ನಾವು ಬರೀ ಕಂಪ್ಲೀಟ್ ಬರೀ ಪಪ್ಪಾಯಿ ಮಾಡಿವಿ ಸರ್. ಇವಾಗ ಸ್ಟಾರ್ಟ್ ಆಗೈತ್ರಿ, ಈಗ ಸಣ್ಣಾಗಿ ಹೂವು ಈಗ ಹಚ್ಚಿದ್ವಿ. ಈಗ ಜುಲೈ 12ನೇ ತಾರೀಕಿಗೆ ನಾಟಿ ಮಾಡಿವ್ರಿ ಅದನ್ನು. ಜುಲೈ 12ನೇ ತಾರೀಕಿಗೆ ನಾಟಿ ಮಾಡಿವಿ, ಬರೋಬ್ಬರಿ 12ನೇ ತಾರೀಕಿಗೆ 4 ತಿಂಗಳಾಯ್ತು ಸರ್. ಈ ಹೂವು ಚೆನ್ನಾಗಿ ಬಂದೈತೆ, ಈಗ ಬಡ್ಡಿನೂ ದಪ್ಪ ಆಗ್ಯಾವ. ಅದಕ್ಕೆ ನಾವು ಪ್ರತಿ ಒಂದು ತಿಂಗಳದಾಗ 2 ಸಲ ಜೀವಾಮೃತ ಹಾಕ್ತೀವಿ ರೀ. ಮನೆಯೊಳಗೆ ನಮ್ಮದು ಒಂದು 20 ಆಕಳದಾವು. 20 ಆಕಳದಾವಪ್ಪ ಅಂತಂದ್ರೆ ಸುಮಾರು ಒಂದು ಸಲ ನಾವು ಕಲಿಸಿದ್ವಿ ಅಂತಂದ್ರೆ ಒಂದು 400 ಲೀಟ್ರ್ ಗೋಮೂತ್ರ ಆಗುತ್ತೆ, ಒಂದು 4ರಿಂದ 5 ಕ್ವಿಂಟಲ್ ಎಣ್ಣೆ ಆಗುತ್ತೆ, ಅದಕ್ಕೊಂದು 50 ಕೆಜಿ ಬೆಲ್ಲ ಹಾಕ್ತೀವಿ. ಆಮೇಲೆ ಅದು ಒಂದು 50 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು ಹಾಕ್ತೀವಿ, ಒಂದು 50 ಕೆಜಿ ಬದಿನೇನು ಮಣ್ಣು ಹಾಕ್ತೀವಿ. ಈ ಥರ ಹಾಕಿ ಅದನ್ನು ಒಂದು 9 ದಿನ ಅದನ್ನು ನಾವು ದಿವ್ಸಕ್ಕೆ ಒಂದು ಸಾರಿ 2 ಸಾರಿ ರೌಂಡ್ ಆಗಿ ತಿರುತ್ತೀವಿ. ಅದನ್ನು ತಿರುಗಿದ ಮೇಲೆ ಸುಮಾರು ಅದು ಒಂದು 6,000 ಲೀಟ್ರ್ ನಮಗೆ ತಯಾರಾಗುತ್ತೆ ರೀ. ಅದು ಪ್ರತಿಯೊಂದು ಗಿಡಕ್ಕೂ 1 ಲೀಟ್ರ್ ಹಾಕುವ ವ್ಯವಸ್ಥೆ ಮಾಡ್ಕೊಂತೀವಿ ನಾವು. ಇದಲ್ಲದೆ ಮತ್ತೆ ನಮ್ಮ ಕೊಟ್ಟಿಗೆ ಗೊಬ್ಬರ ಕೂಡ ನಮ್ಮ ತಲೆ ಸಾಕಾಗಷ್ಟು ಸಿಗುತ್ತೆ, ನಮ್ಮ ಜಮೀನಿಗೆ ಮಿಕ್ಕಿ ಆಗುತ್ತೆ ಅದು. ಬರೀ ಪ್ಯೂರ್ ಆಕಳದ್ದೇನೆ ಇರುತ್ತೆ ನಮ್ಮದು, ಅದನ್ನು ಕೂಡ ಬಳಕೆ ಮಾಡ್ತೀವಿ ನಾವು. ಅದಾದಮೇಲೆ ಮತ್ತೆ ಜೀವಾಮೃತ ಹಾಕ್ತೀವಿ, ಸ್ವಲ್ಪ ಕಾಂಪೋಸ್ಟ್ ಗೊಬ್ಬರಗಳನ್ನು ಬಳಸ್ತೀವಿ. ಇವು ಸಿಂಪರಣೆಗಳು, ಆಮೇಲೆ ಇವು ಗೋಮೂತ್ರ ಕೂಡ ಸಿಂಪರಣೆ ಮಾಡಿವಿ ನಾವು. ಒಳ್ಳೆ ನಮಗೆ ಈಗ ಚೆನ್ನಾಗೈತೆ ನೋಡ್ರಿ. ಇದು ಈಗ ಜೀವಾಮೃತ ಎಷ್ಟು ವಾರ ಹಾಕ್ತೀರಿ, ಎಷ್ಟು ದಿವಸಕ್ಕೊಮ್ಮೆ? ಇಲ್ಲ, ಅದು ತಯಾರಾಗೋದಕ್ಕನ ಕನಿಷ್ಠ ಒಂದು 10 ದಿವಸ ಆಗುತ್ತೆ ನಾವೆಲ್ಲ ರೆಡಿ ಮಾಡ್ಕೊಂಡು ಹಾಕೋದಕ್ಕೆ. ಅದನ್ನ ಹಾಕೋದು ಪರಿಪೂರ್ಣ ಮುಗಿದ್ರೊಳಗೆ ಒಂದು 4 ದಿನ ಅಂತ ಆಗಿಬಿಡುತ್ತೆ. ನಾವು ಡ್ರಿಪ್ ಫರ್ಟಿಲೈಸರ್ ಕೊಡಲ್ಲ, ಅದನ್ನ ಪ್ರತಿ ಒಂದು ಕೊಳದಿಂದ ಒಂದು ಬಕೆಟಿಗೆ ಹಾಕೊಂಡು ಪ್ರತಿ ಒಂದು ಗಿಡಕ್ಕೂ 1 ಲೀಟ್ರ್ ಹಾಕ್ಬಿಡ್ತೀವಿ. ಪ್ರತಿ ಒಂದು ಗಿಡಕ್ಕೂ 1 ಲೀಟ್ರ್ ಹಾಕ್ತೀವಿ, 1 ಲೀಟ್ರ್ ಹಾಕ್ತೀವಿ. ಹಿಂಗಾಗಿ ಅದು 15 ದಿವಸ ಆಗಿಬಿಡುತ್ತೆ ಸರ್. ಅದು ಮತ್ತೆ ಅಷ್ಟೊತ್ತಲ್ಲಿ ಒಂದು 20 ದಿವಸಗಳು ಸ್ಟಾಕ್ ಆಗಿಬಿಡುತ್ತೆ ನಮ್ಮದು ಗೋಮೂತ್ರ ಮತ್ತು ಹೆಂಡಿ. ಆ ಔಸ್ ಖಾಲಿ ಆಗೋಣ, ಮತ್ತೆ ಒಳ್ಳೆ ಅದ್ರಾಗ ನಾವು ತುಂಬಿಕೊಂಡ್ಬಿಡೋದು. ನನಗೆ 20 ದಿನಕ್ಕಂತೂ ಕಂಟಿನ್ಯೂ ಬಿದ್ದೇ ಬಿಡುತ್ತೆ ಸರ್. ನೀವು ಈಗ ಸರ್ಕಾರಿ ಗೊಬ್ಬರ ಏನೇನು ಹಾಕಿರಿ ಮತ್ತೆ? ಸರ್ಕಾರಿ ಗೊಬ್ಬರ ಈಗ ಮಾಮೂಲಾಗಿ ಸ್ವಲ್ಪ DAP ಬಳಸಿವಿ, ಸ್ವಲ್ಪ ಪೊಟ್ಯಾಸಿಯಂ ಬಳಸಿವಿ, ಸ್ವಲ್ಪ ಮೆಗ್ನೇಶಿಯಂ ಬಳಸಿವಿ. ಅಂದರೆ ಅತಿ ಹೆಚ್ಚು ಬೆಳೆಸಿಲ್ಲ, ಸ್ವಲ್ಪ ಕಡಿಮೆ ಪ್ರಮಾಣದೊಳಗೆ ಬಳಸಿವೆ. ಈಗ 4 ತಿಂಗಳಲ್ಲಿ ಪಪ್ಪಾಯಕ್ಕೆ ಏನೇನು ಸಿಂಪರಣೆ ಕೊಟ್ಟರೆ ಎಷ್ಟು ಸಿಂಪರಣೆ ಆಗಿದೆ? ಇವಾಗ ಒಂದು ಸುಮಾರು ಒಂದು 4 ತಿಂಗಳಪ್ಪ ಅಂತಂದ್ರೆ ಈಗ ಅದು ಒಂದು 15 ಸಿಂಪರಣೆಗಳಾಗ್ಯಾವ್ರಿ. ವಾರಕ್ಕೊಮ್ಮೆ ನಿಮಗೆ 15 ದಿವಸಕ್ಕೆ 10 ದಿವಸಕ್ಕೊಮ್ಮೆ ಸಿಂಪರಣೆ, 10 ದಿವಸಕ್ಕೊಮ್ಮೆ ಕಂಟಿನ್ಯೂ ಇದ್ದೇ ಇರುತ್ತೆ. ಅದು ಏನು ಸಿಂಪರಣೆ ನಿಮ್ಗೆ ಯಾರು ತಜ್ಞರು ಹೇಳ್ತಾರ, ಬರೆದು ಕೊಟ್ಟಾರ ಟೈಮ್ ಟೇಬಲ್, ಅಥವಾ ನೀವೇ ಮಾಡ್ತಾರೆ ಹೇಗೆ? ಇಲ್ಲಿ ನಮ್ಮ ಅರವಿಂದ್ ರಾಠೋಡ್ ಅಂತೇಳಿ ಕೃಷಿ ವಿಶ್ವವಿದ್ಯಾಲಯ ಲಿಂಗಸೂರದವ್ರು ಬರ್ತಾರೆ, ಅವ್ರು ಏನು ಬರೆದು ಕೊಟ್ಟಿರ್ತಾರೆ ಅವ್ರ ಪ್ರಕಾರ ನಾವು ಮಾಡ್ಕೊಂತ ಹೋಗ್ತೀವಿ, ಮಾಡ್ಕೊಂತ ಹೋಗ್ತೀವಿ. ಏನ್ ಅನಿಸ್ತದೆ ನಿಮ್ಗೆಲ್ಲ ಗುಡ್ಡದಲ್ಲಿ ನೋಡ್ರಿ, ಇದು ಗುಡ್ಡದಲ್ಲಿ ಇಂಥ ಒಂದು ಪಪ್ಪಾಯ ಬೆಳೆ, ಅದ್ಭುತವಾದಂಥ ಬೆಳೆ ಬರ್ತಾ ಇದೆ ನಿಮ್ದು, ನಿಮಗೇನು ವಿಶ್ವಾಸ, ಆತ್ಮವಿಶ್ವಾಸ ಇದೆಯಾ? ಅದು ಸಂಪೂರ್ಣ ಐತಿ ಸರ್, ನಮ್ಗೆ ಸಂಪೂರ್ಣ ಐತಿ. ಭೂಮಿ ತಾಯಿ ನಮ್ಗೆಂದು ಕೈ ಕೊಡಲ್ಲ ಅನ್ನೋ ಸಂಪೂರ್ಣ ವಿಶ್ವಾಸ ಐತಿ. ಆತ್ಮವಿಶ್ವಾಸ ಬಹಳ ಮುಖ್ಯ, ಮುಖ್ಯ ಅತಿ ಮುಖ್ಯವಾಗಿ. ಇಷ್ಟು ದಿವಸ 11 ವರ್ಷದೊಳಗೆ 1 ವರ್ಷನು ನಮ್ಮ ಭೂಮಿ ತಾಯಿ ನನ್ನ ಕೈ ಕೊಟ್ಟಿಲ್ಲ, ಏನು ಮಾಡಿದ್ರು ಯಶಸ್ವಿಯಾಗಿ ನಮ್ಮ ಮೇಲಿತ್ತೇಳ, ಆದ್ರೂ ಕೂಡ ಇದನ್ನು ನಮ್ಗೆ ಇದು ಒಂದು ಯಶಸ್ವಿ ಆಗುತ್ತೆ ಅನ್ನೋದು ನನಗೆ 100 ಐತಿ ಸರ್. ಅಂದ್ರೆ ನಮ್ಮಲ್ಲಿ ದುಡಿತಕ್ಕಂತ ಒಂದು ಮನೋಧರ್ಮ ಬೇಕು, ಭೂಮಿಯಲ್ಲಿ ಸಣ್ಣ ಆಗಬೇಕು. ಹೌದೌದು, ಮುಲಾಜಿಲ್ ಬೆವರು ಸುರಿಸಲೇಬೇಕು. ಬರೀ ಆತ್ಮವಿಶ್ವಾಸ ಇಟ್ಕೊಂಡ್ರೆ ಆಗಲ್ಲ, ಆಗಲ್ಲ. ಆತ್ಮವಿಶ್ವಾಸ ಅಂತಂದ್ರೆ ಎಲ್ಲಿ ಹೋಗಿ ಒಂದು ಕೈ ಮುಖಂದು ಕುಂದ್ರೆ ಆಗಲ್ಲ, ನಮ್ಮ ಶ್ರಮ ಬೇಕು, ಶ್ರಮ ಬೇಕು. ನಮ್ಮ ತಮ್ಮನವರು ದುಡಿದಾರ, ನಾವು ದುಡಿದೀವಿ, ನಮ್ಮ ಹೆಣ್ಣರು, ನಮ್ಮ ಸ್ವಸ್ಥರು. ಸಮಯ ಬಂದ್ರೆ ನಮ್ಮ ತಾಯಿ ಕೂಡ ಕೈ ಜೋಡಿಸ್ತಾ ಕೈ ಜೋಡಿಸ್ತಾ, ನಮ್ಮ ತಂದೆಯವರು ಬಂದು ಅವರು ತಮ್ಮ ಕೆಲಸ ಏನೋ ತಾವೇನು ಮಾಡ್ಕೊಂಡು ಹೋಗ್ತಾರ. ಇಲ್ಲಿ ಪ್ರತಿಯೊಬ್ಬರು ನಮ್ಮ ಮನೆಯೊಳಗೆ 10 ವರ್ಷದಿಂದ ಹುಡುಕೊಂಡು 60 ವರ್ಷದಿಂದ ನಾನು ಕೆಲಸ ಕೈ ಜೋಡಿಸ್ತೀವಿ. ಅದಕ್ಕೆ ನೋಡ್ರಿ, ಗುಡ್ಡದಲ್ಲಿ ಜನ ಇಲ್ಲ, ಮಂದಿಲ್ಲ, ಮಕ್ಕಳಿಲ್ಲ, ಇಂಥ ಗುಡ್ಡದಲ್ಲಿ ಬಂದು ನೀವು 10 ಎಕರೆ ಹೊಲ ಮಾಡ್ಕೊಂಡು ಗುಡ್ಡದಲ್ಲೇ ಮನೆ ಮಾಡ್ಕೊಂಡು ಊರು ಸೀಮೆ ಬಿಟ್ಟು ಗುಡ್ಡದಲ್ಲೇ ಇದೀರಿ ನೀವು, ಏನ್ ಅನಿಸ್ತದೆ ನಿಮ್ಗೆ ಗುಡ್ಡ ಇಲ್ಲಿ ಬರೋರಿಗೆ ಭಯಾನಕ ಆಗತ್ತೆ, ಏನಪ್ಪ ಗುಡ್ಡದಾಗಿದ್ವು ಅಂತೇಳಿ? ಇದು ನಮ್ಗೆ ಹೊಳೆ ತುಂಬಾ ಹ್ಯಾಪಿ ಅನಿಸ್ತಿದೆ, ನಮ್ಗೆ ಹ್ಯಾಪಿ ಅನಿಸ್ತಿದೆ. ಎದಕ್ಕಂತ ಕೇಳಿ, ಊರಾಗಿದ್ದು ಗುಡ್ಲಿ ಅವ್ರ ನೀರು ಇದ್ರಕ್ಕೆ ಬಂದು, ಇವ್ರ ನೀರು ಅದ್ರಕ್ಕೆ ಬಂದು, ಒಬ್ರೊಬ್ರು ಮಕ ನೋಡ್ಬೇಕು, ಒಬ್ರೊಬ್ರು ಜಗಳ ಮಾಡ್ಬೇಕು. ಇಲ್ಲಿ ನಮ್ಗೆ ಏನ್ ಬೇಕು ಅದಷ್ಟು ಸೌಂದರ್ಯ ನೋಡ್ತೀವಿ ನಾವು. ಭಗವಂತ ನಮಗೆ ಮಿಗಿಲಾದ ಸೌಂದರ್ಯ ನೋಡೋಂಥದ್ದು ಕೊಟ್ಟಾನೆ, ಇಲ್ಲಿ ಕೊಟ್ಟಾನೆ ಕೊಟ್ಟಾನೆ ಸಾಕಷ್ಟು ಕೊಟ್ಟಾನೆ. ಒಳ್ಳೆ ಬೆಳಗ್ಗೆ ಎದ್ದು ಪ್ರಾಣಿ ಪಕ್ಷಿಗಳದು ಸೌಂಡು, ಅವು ನಾವು ಎದ್ದೇಳೋದಕ್ಕಿಂತ ಮುಂಚೆ ಅವು ಎದ್ದೇಳ್ತಾವ, ಎದ್ದು ನಮ್ಮನ್ನ ಎಬಿಸ್ತಾವ, ಎದ್ದೇಳ್ರಿ ಎದಕ್ಕೆ ಮಕ್ಕಂದಿರಿ ಅಂತ. ಒಳ್ಳೆ ಖುಷಿ ಐತಿ. ನಮ್ಮ ಹಸುಗಳದಾವ, ಆಮೇಲೆ ನಮಗೆ ರಕ್ಷಣೆಗಾಗಿ ನಾಯಿಗಳದಾವ, ಮತ್ತೆ ಒಳ್ಳೆ ನಮಗೆ ಇಲ್ಲಿ ಅನುಕೂಲ ಐತಿ. ಈ ಕರೆಂಟಿನ ವ್ಯವಸ್ಥೆ ಮಾಡಿಕೊಂಡ್ವಿ. ಹೇಗೆ ಮತ್ತ ಕರೆಂಟ್ ಅಂದ್ರೆ ಸೋಲಾರ್ ಗಿಲರ್ ಹಾಕೊಂಡ್ರೆ? ಅದು ಸೋಲಾರ್ನು ಮಾಡಿವಿ ರೀ, ಮಾಡಿವಿ ಸೋಲಾರ್ ಮಾಡಿವಿ. ಅದು ಒಂದು 5 ಲೈಟ್ ಹತ್ತುತ್ತ ಅದು. ಈಗ ಮತ್ತೇನೋ ಈಗ ಒಂದು ಕರೆಂಟ್ ಅನ್ನು ತಗೊಂಡು ಬಂದಿವಿ. ಈಗ ಹೊಸ ಟಿ ಸಿಗೂ ಕೂಡ ಮಾಡಿಕೊಳ್ಳ ಪ್ರಯತ್ನ ಮಾಡಿವಿ. ಇನ್ನು ಟಿ ಸಿ ಕುಂತಿಲ್ಲ, ಇನ್ನು ಒಂದು ವಾರ ಹೋಗ್ಬಹುದು. ನಿಮ್ಮ ಸುತ್ತಮುತ್ತ ಯಾಕೆ ಹೊಲಗಳು ಅಷ್ಟು ಮಾಡ್ಕೊಂಡಿಲ್ಲ? ಯಾರ್ದು ರೈತರಿಗೆ ಹೊಲಗಳಿಲ್ವಾ ಇಲ್ಲಿ ಸುತ್ತಮುತ್ತ? ಇಲ್ಲ, ಐದು ಜಮೀನು ಐತಿ, ಗುಡ್ಡ ಜಾಸ್ತಿ ಐತಿ, ಗುಡ್ಡ ಜಾಸ್ತಿ ಐತಿ. ಆಮೇಲೆ ಅವ್ರವ್ರ ಆಸಕ್ತಿ ಅದು. ಈಗ ಅವ್ರು ಮಾಡ್ಕೊಂಡಿಲ್ಲ ಅನ್ನೋದಕ್ಕಿಂತ ಮಾಡ್ಬಹುದು. ಪ್ರತಿಯೊಂದು ಭೂಮಿ ಬಂಗಾರನೇ. ಈಗ ನಾವು ಉದಾಹರಣೆಗೆ ನಮ್ಮ ಭೂಮಿ ಬಂಗಾರ ಆಗೈತಿ, ನಮಗೆ ಮಾಡ್ಬೇಕು. ಪ್ರತಿಯೊಂದು ಯಾವ ಭೂಮಿಗೂ ಸುಮಾರು ಅನ್ನಂಗಿಲ್ಲ, ಪ್ರತಿಯೊಂದು ಭೂಮಿಯೂ ಕೂಡ ಅನ್ನ ಕೂಡ ತಾಯಿ. ಈಗ ಪ್ರತಿಯೊಂದು ಭೂಮಿ ಮಾಡ್ಕೋಬಹುದು. ನೀರಿನ ವ್ಯವಸ್ಥೆ ಸ್ವಲ್ಪ ಕಡಿಮೆ ಐತಿ, ಈಗ ನಾವು ಕಷ್ಟಪಟ್ಟು ಸ್ವಲ್ಪ ನೀರಿಂದ ಮಾಡ್ಕೊಂಡಿವಿ. ನಿಮ್ಮ ಜಿಗ್ಜಾಕ್ ಪದ್ಧತಿಯೊಳಗೆ ಹಚ್ಚಿರಲ್ಲ, ಎಷ್ಟು ಗಿಡಗಳು ಒಂದು ಎಕರೆ ಕುಂತಾವ? ಒಂದು ಎಕರೆಗೆ 800 ರಿಂದ 850 ಕುಂತಾವ್ರಿ, ಕುಂತಾವ್ ಕುಂತಾವ್ 800 ರಿಂದ 850 ಗಿಡಗಳು ಕುಂತಾವ್. ನೀರಿಂದ ಅನುಕೂಲತೆ ಹೇಗೆ ಮಾಡ್ಕೊಂಡ್ರೆ? ನೀರು ಎಷ್ಟು ದಿನಕ್ಕೊಂದು ಮಾಡ್ತಾರೆ ಡ್ರಿಪ್? ಅದು ಅವು ದಿನಕ್ಕೊಂದು ಗಂಟೆ ನೀರು ಕೊಡ್ತೀವ್ರಿ ನಾವು. ಈ ಮಳೆ ಬರೋ ಸಂಬಂಧ ಕಡಿಮೆ ಮಾಡಿವಿ. ಪ್ರತಿನಿತ್ಯ ಈ ಕ್ಲೈಮೇಟ್ ಹೆಂಗಿರುತ್ತೆ ಅದ್ರ ತಕ್ಕಂತೆ ನೀರು ಕೊಡ್ತೀವಿ ದಿವಸಕ್ಕೆ ಒಂದು ಗಂಟೆ ನೀರು ಕೊಡ್ತೀವಿ ನಾವು. ನಿಮ್ಮ ನೋಡ್ರಿ ಪಪ್ಪಾಯದ ಅನುಭವ ಆಯ್ತು, ಎಷ್ಟು ಇಳುವರಿ ಬರಬಹುದು ನಿಮ್ದು, ಎಷ್ಟು ತೆಗಿಬೇಕಂತ ಒಂದು ಗುರಿ ಏನ ಇಟ್ಕೊಂಡ್ರಿ ನೀವು? ಒಂದು ಎಕರೆಗೆ ಇಷ್ಟು ತೆಗಿಬೇಕು ನಾನು ಇಳುವರಿ ಅಂತಕ್ಕಂಥದ್ದು. ನಮ್ಮ ಆತ್ಮವಿಶ್ವಾಸ ಮತ್ತು ನಮ್ಮ ಸಂಕಲ್ಪ ಹೆಂಗೈತೆ ಅಂದ್ರೆ ಪ್ರತಿಯೊಂದು ಗಿಡಕ್ಕೂ ಒಂದು ಕ್ವಿಂಟಲ್ ತೆಗಿಬೇಕಂತ ಐತಿ ನಮ್ದು. ಒಂದು ಗಿಡಕ್ಕೆ ಒಂದು ಕ್ವಿಂಟಲ್ ತೆಗಿಲೇಬೇಕಂತ ನಮ್ಮ ಆಸಕ್ತಿ ಐತಿ. ಆದ್ರೆ ನಮ್ಮ ಪ್ರಯತ್ನ ಅಂತೂ ಅಷ್ಟು ಐತಿ. ಇನ್ನು ಮನುಷ್ಯನಿಗೆ ಎಷ್ಟು ಬಂದರೂ ಕಡಿಮೆ ಅನಿಸ್ತೈತಿ. ಮಿನಿಮಮ್ 90 ಒಂದು ಕ್ವಿಂಟಲ್ ಬರುತ್ತಂತ ನಮ್ಮ ರಾಠೋಡ್ ಸರ್ ಹೇಳ, ಒಂದು ಕ್ವಿಂಟಲ್ ತೆಗಿಬೇಕನ್ನ ಆಸಕ್ತಿ ಐತೆ ಐತಿ ನೋಡ್ರಿ. ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನ ನಡೆದ ನಿಮ್ಗೆ? ಹೌದೌದೌದು, ಒಂದು ಕ್ವಿಂಟಲ್ ತೆಗಿಲೇಬೇಕೆಂಬ ಛಲ ಐತಿ ನೋಡ್ರಿ ನಮ್ಮ ಪ್ರಯತ್ನ. ಅದು ಎಷ್ಟಾದ್ರೂ ಬರಲಿ, ನಮ್ಮದಂತೂ ಮನುಷ್ಯನೊಳಗೆ ಒಂದು ಕ್ವಿಂಟಲ್ ತೆಗಿಬೇಕಂತ ಅದ್ರ ತಕ್ಕಂತೆ ಶ್ರಮ ಪಟ್ಟಿವಿ ನಾವು. ಅದೇನಾಗುತ್ತೆ ಭಗವಂತನ ಕಡೆ ಭಾರ. ಒಳ್ಳೇದು ಶಿವಶಂಕರ್ ಅವರೇ, ನಿಮ್ಮ ಆತ್ಮವಿಶ್ವಾಸ ಈಡೇರಲಿ, ಪಪ್ಪಾಯ ನಿಮ್ಮನ್ನ ಕೈ ಹಿಡಿಲಿ, ಒಳ್ಳೆ ರೀತಿಯಿಂದ ನಿಮ್ಮ ಒಂದು ಗುರಿ ಏನಿದೆ, ಒಂದು ಗಿಡಕ್ಕೆ 1 ಕ್ವಿಂಟಲ್ ಪಪ್ಪಾಯ ಹಣ್ಣನ್ನು ನಾನು ತೆಗಿಬೇಕು ಅಂತಕ್ಕಂಥ ಆತ್ಮವಿಶ್ವಾಸ ನಿಮ್ಮಲ್ಲಿದೆ. ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಸಹ ತಾವು ಮಾಡ್ತಾ ಇದ್ದೀರಿ. ಇದಕ್ಕೆ ತಮಗೆ ಒಬ್ಬ ಬೆನ್ನು ತಟ್ಟತಕ್ಕಂಥ ವಿಜ್ಞಾನಿಗಳು ಸಹ ಡಾಕ್ಟರ್ ಅರವಿಂದ್ ರಾಠೋಡ್ ಅವರು ನಿಮ್ಮ ಜೊತೆ ಇದ್ದಾರೆ. ಖಂಡಿತ ನೀವು ಯಶಸ್ಸನ್ನು ಸಾಧಿಸ್ತಾ ಇದ್ದೀರಿ ಅಂತ ಹೇಳೋಣ. ಈಗ ಅರವಿಂದ್ ರಾಠೋಡ್ ಅವರು ಯಾವ ರೀತಿ ಪಪ್ಪಾಯಿಗೆ ಹೇಳಿದ್ರು, ಶಿವಶಂಕರ್ ಅವರು ಒಂದು ಗಿಡಕ್ಕೆ 1 ಕ್ವಿಂಟಾಲ್ ಪಪ್ಪಾಯವನ್ನು ತೆಗಿಬೇಕಂತಕ್ಕ ಒಂದು ಚಾಲೆಂಜನ್ನು ಮಾಡಿ ಪಪ್ಪಾಯನ್ನು ಹಚ್ಚಿದ್ದಾರೆ. ಇದಕ್ಕೆ ಪೂರಕವಾಗಿ 1 ಕ್ವಿಂಟಲ್ ಬರಬೇಕಾದ್ರೆ ಪಪ್ಪಾಯದಲ್ಲಿ ಯಾವ ರೀತಿ ಅದಕ್ಕೆ ಗೊಬ್ಬರ ಹಾಕಬೇಕು, ಯಾವ ರೀತಿ ಅದಕ್ಕೆ ನೀರು ಕೊಡಬೇಕು, ಹೇಗೆ ಮಾಡಿದರೆ 1 ಕ್ವಿಂಟಾಲ್ ಪಪ್ಪಾಯ ತೆಗಿಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವನ್ನು ಡಾಕ್ಟರ್ ಅರವಿಂದ್ ರಾಠೋಡ್ ಅವರು, ತೋಟಗಾರಿಕಾ ತಜ್ಞರು, ಲಿಂಗಸೂರು ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ವಿಜ್ಞಾನಿಗಳು ವಿಚಾರವನ್ನು ಹಂಚ್ಕೋತಾ ಇದ್ದಾರೆ. ಹೇಳಿ ಸರ್, ನಿಮ್ಮ ವಿಚಾರ. ನಮಸ್ಕಾರ ಎಲ್ಲ ರೈತ ಬಂಧವರಿಗೆ. ಇವತ್ತಿನ ದಿನ ಎಲ್ಲ ರೈತರು ಬೇರೆ ಬೇರೆ ಬೆಳೆಗಳನ್ನು ಮಾಡ್ತಾ ಇದ್ದೀರಿ, ಅದಕ್ಕಿಂತ ಪೂರ್ವದಲ್ಲಿ ಏನಂತಂದರೆ ನಾವು ತೋಟಗಾರಿಕೆ ಬೆಳೆಗಳೇ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಲಿಂಗಸೂರು ತಾಲೂಕಿನಲ್ಲಿ ಅತಿ ಹೆಚ್ಚಿನ ಪ್ರದೇಶದಲ್ಲಿ ನಮಗೆ ಪಪ್ಪಾಯ ಬೇಸಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಯಾವ ಥರ ನಾವು ಮಾಡ್ಕೋಬೇಕು ಅಂತಂದರೆ ನಮ್ಮ ಮಣ್ಣಿನ ಗುಣಗಣವಾಗಿ ನಾವು ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಮೊದಲು ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಈಗ ನಮ್ಮ ಹತ್ರ ಇಲ್ಲಿ ಎಲ್ಲ ಏನಂತಂದರೆ ರೆಡ್ ಲೇಡಿ 786 ಅಂತೇಳಿ ತಳಿಗಳನ್ನು ಬೆಳೀತಾ ಇದ್ದಾರೆ. ಅದನ್ನು ಕೂಡ ಸ್ವಲ್ಪ ನಾವು ಮಾಡೋ ಚಾಣಾಕ್ಷತೆಯಿಂದ ಮಾಡಬೇಕಾಗತ್ತೆ. ಅದು ಯಾವ ರೀತಿ ಅಂತಂದರೆ ನಮಗೆ ಅಂತರ ಕಾಪಾಡಬೇಕು. ಫಸ್ಟಿಗೆ ಅಂತರ ಕಾಪಾಡಿಕೊಂಡು ಮುಂದೆ ಬರಬರುತ್ತಾ ಏನಂತಂದರೆ ನಾವು ಮಣ್ಣಿಗೆ ಅನುಗುಣಕವಾಗಿ ನಮಗೆ ಗೊಬ್ಬರ ಮತ್ತು ನೀರಿನ ಕೂಡ ಬಳಕೆಯನ್ನು ಮಾಡಿಕೊಂಡು ನಾವು ಸರಿಯಾದ ರೀತಿಯಲ್ಲಿ ಮಾಡಿದಾಗ ನಮಗೆ ಇಳುವರಿ ಅಂತಂದರೆ ಖಂಡಿತ ಆಗಿ ಬರುತ್ತೆ ನಮಗೆ. ಹಾಗಾಗಿ ನಮಗೇನಂತಂದರೆ ಈಗ ನಮ್ಮ ರೈತರು ಎಲ್ಲನೂ ಮಾಡ್ತಾ ಇರ್ತಾರೆ. ಅಲ್ಲಿ ಏನಂತಂದರೆ ರೈತರು ಕಷ್ಟಪಡೋದು ಸ್ವಲ್ಪ ರೋಗ ಮತ್ತು ಕೀಟಗಳು ಬಂದಾಗ ಸ್ವಲ್ಪ ಏನಂತಂದರೆ ಅವರಿಗೆ ಸ್ವಲ್ಪ ಮುಜುಗರ ಆಗುತ್ತೆ. ಹಾಗಾಗಿ ನಾವು ಏನಂತಂದರೆ ಪಪ್ಪಾಯ ರಿಂಗ್ ಸ್ಪಾಟ್ ವೈರಸ್ ಅಂತ ಬರುತ್ತೆ, ಅದನ್ನು ಒಂದು ಖಂಡಿತವಾಗಿ ಕಂಟ್ರೋಲ್ ಮಾಡಿದರೆ ಇಳುವರಿ ಏನು 1-1.5 ಕ್ವಿಂಟಲ್ ತನನೂ ಬರುತ್ತೆ ಖಂಡಿತವಾಗಿ. ಆ ಥರ ನಾವು ಮಾಡ್ಕೋಬೇಕಾದ್ರೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಮತ್ತು DAP ಪೊಟ್ಯಾಷ್ ಮ್ಯಾಗ್ನೀಷಿಯಂ ಸಲ್ಫೇಟ್ ನಮಗೆ ಜಿಂಕ್ ಬೋರಾನ ಈ ಥರ ನಾವು ಮೈಕ್ರೋನ್ಯೂಟ್ರಿಯೆಂಟ್ಗಳನ್ನು ಕೂಡ ಬಳಸ್ಕೊಂಡು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಾವು ಮಾಡಿದಾಗ ನಮಗೆ ಇಳುವರಿ ಖಂಡಿತ 100-150 ಕೆಜಿ ಖಂಡಿತ ಆಗಿ ಬಂದೇ ಬರುತ್ತೆ. ಅಷ್ಟು ಆತ್ಮವಿಶ್ವಾಸ ಇರುತ್ತೆ. ಮುಖ್ಯವಾಗಿ ರಿಂಗ್ ಸ್ಪಾಟ್ ವೈರಸ್ಸು ಕೆಲವೊಂದು ಹಂತಗಳಲ್ಲಿ ಬಂದರೆ ಪಪ್ಪಾಯ ಬೆಳೆ ಕೈ ಕೊಟ್ಬಿಡುತ್ತೆ ಅಂತ ಹೇಳ್ತಾರೆ. ಯಾವ ಹಂತದವರೆಗೆ ರಿಂಗ್ ಸ್ಪಾಟ್ ವೈರಸ್ಸನ್ನು ಭಾಳ ಎಚ್ಚರಿಕೆಯಿಂದ ನಮ್ಮ ರೈತರು ನೋಡಬೇಕಾಗಿದೆ? ನಾವು ಇತ್ತೀಚಿನ ದಿನಗಳಲ್ಲಿ ಅಂತಂದರೆ ಪಪ್ಪಾಯ ರಿಂಗ್ ಸ್ಪಾಟ್ ವೈರಸ್ ಬರೋದು ಈ ರಸ ಇರುವ ಕೀಟಗಳೇ ಇರುತ್ತೆ ನಮಗೆ. ಈಗ ಈ ರಸ ಇರುವ ಕೀಟ ಮೈಟ್ಸ್ ಆಪಿಡ್ಸ್ ಥ್ರಿಪ್ಸ್ ಅಂತ ಬರುತ್ತೆ, ಅಥವಾ ನಮಗೆ ವೈಟ್ ಫ್ಲೈ ಅಂತ ಬರುತ್ತೆ. ಈ ಥರ ನಮಗೆ ಬಂದಾಗ ಅದು ರಸ ಇರುವ ಕೀಟಗಳು ನಾವು ಏನು ಸಸಿಗಳನ್ನು ಆಯ್ಕೆ ಮಾಡ್ಕೊಂಡಾಗೂ ಕೂಡ ನಾವು ಖಂಡಿತವಾಗಿ ನೋಡಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಯಾಕಂತಂದರೆ ಅಲ್ಲೇ ರಸ ಇರೋ ಕೀಟಗಳು ನಮಗೆ ಬಂದಿತ್ತು ಅಂತಂದರೆ ಅಲ್ಲೇ ವೈರಸ್ ಅಟ್ಯಾಕ್ ಆಗಿಬಿಟ್ಟಿತ್ತು ಅಂತಂದರೆ ಇಲ್ಲಿ ಮತ್ತೆ ನಮಗೆ ಬಂದು ಇಲ್ಲಿ ಕೂಡ ಕಡಿಮೆ ಆಗೋ ಪರಿಸ್ಥಿತಿ ಇರೋದಿಲ್ಲ. ಹಾಗಾಗಿ ನಾವು ಆ ಥರ ಬಂದಾಗ ನಮಗೆ ರಸ ಇರೋ ಕೀಟಗಳನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ಯಾಕಂತಂದರೆ ಅದು ವೆಕ್ಟರ್, ಅದು ವೆಕ್ಟರ್ ಕಂಟ್ರೋಲ್ ಮಾಡಲಿಲ್ಲ ಅಂತಂದರೆ ಪಪ್ಪಾಯ ರಿಂಗ್ ಸ್ಪಾಟ್ ಇತ್ತೀಚಿನ ದಿನ ಎಲ್ಲಿವರೆಗೆ ಅಂತಂದರೆ ನಮಗೆ ಮಿನಿಮಮ್ 6-7 ತಿಂಗಳ ತನಕ ನಾವು ಪಪ್ಪಾಯ ರಿಂಗ್ ಸ್ಪಾಟ್ ವೈರಸ್ ನಾವು ಕಂಟ್ರೋಲ್ ಮಾಡಿದ್ದೀವಿ ಖಂಡಿತ ಅಂತಂದರೆ ನಮಗೆ ಇಳುವರಿ ಅಂದರೆ ಚೆನ್ನಾಗಿ ಬರುತ್ತೆ, ಆದಾಯನೂ ಕೂಡ ಬರುತ್ತೆ. ಒಂದು ವೇಳೆ ನಾವು ಆ ರೀತಿಯಲ್ಲಿ ಏನಂತಂದರೆ ಬಂದಾಗ ಅದೇನೋ ಬರೋದೇನು ಹೆದರಿಕೆ ಏನೋ ಅವಶ್ಯಕತೆ ಇಲ್ಲ. ಇಲ್ಲ ಒಂದು 2-3 ಗಿಡ ಇತ್ತು ಅಂದರೆ ತೆಗೆದಾಕ್ಬೇಕು ಒಂದು, ಇಲ್ಲ ಅಂತಂದರೆ ನಾವು ಸ್ಪ್ರೇ ಮಾಡಿದ್ರೂ ಕೂಡ ಅದು ಸ್ಪ್ರೆಡ್ ಮಾಡಲಾರ್ದಂಗೆ ನೋಡ್ಕೋಬೇಕು ನಾವು. ಯಾಕಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಸ್ಪ್ರೇ ಮಾಡೋದು ಏನಂತಂದರೆ ನೀಟಾಗಿ ಮಾಡಬೇಕು. ಯಾಕಂದರೆ ಪ್ರತಿ ಲೀಟರ್ ನೀರಿಗೆ 1 ml ಅಂದರೆ 1 ml ಹಾಕಿ ನಮಗೆ ಏನಂತಂದರೆ ಕೆಳಗಡೆ ಭಾಗದಲ್ಲಿ ಮತ್ತು ಮೇಲುಗಡೆ ಭಾಗದಲ್ಲಿ ಪೂರ್ತಿ ಗಿಡ ತೊಯ್ಯಂಗೆ ಸ್ಪ್ರೇ ಮಾಡಬೇಕು. ಒಂದು ವೇಳೆ ನೀವು ಆ ಥರ ನೀವು ಸ್ಪ್ರೇ ಮಾಡಲಿಲ್ಲ ಅಂದರೆ ಎಲ್ಲಿ ಸ್ಪ್ರೇ ಬಿದ್ದಿರುತ್ತೆ ಅಲ್ಲಿ ಮಾತ್ರ ಸಾಯತ್ತೆ, ಎಲ್ಲಿ ಸ್ಪ್ರೇ ನಾವು ಆಗಿರೋಂಗಿಲ್ಲ ಅಂತಲ್ಲಿ ಮಾತ್ರ ಕೀಟಗಳು ಉಳಿದು ಅದು ಮುಂದೆ ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ಖಂಡಿತವಾಗಿ ಅದೇ ರೀತಿಯಲ್ಲಿ ಕಂಟ್ರೋಲ್ ಮಾಡಿದಾಗ ಕೂಡ ಅದು ಕಂಟ್ರೋಲ್ ಆಗುತ್ತೆ. 1.5 ಕ್ವಿಂಟಲ್ ಒಂದು ಗಿಡಕ್ಕೆ ಅಂತಂದಾಗ ಭಾಳಷ್ಟು ಇಳುವರಿ ಆಗ್ತಿದ್ದು. ಇದಕ್ಕೆ ಅದಕ್ಕೆ ಭೂಮಿಯಿಂದ ಕೆಲವೊಂದು ಪೋಷಕಾಂಶಗಳು ಭಾಳ ಮುಖ್ಯ. ಪೋಷಕಾಂಶಗಳನ್ನು ಯಾವ್ಯಾವನ್ನು ಯಾವ್ಯಾವ ಪ್ರಮಾಣದಲ್ಲಿ ಕೊಡಬೇಕಂತ ಹೇಳ್ತಿರ್ತಾವೆ? ನಮ್ಗೆ ಏನಾಗುತ್ತೆ ಅಂತಂದರೆ ಇದು ಸರ್ ಹೇಳಿದ್ರೆ ಈಗ ಭಾಳ ಆಗುತ್ತೆ ನಮಗೆ ಇಳುವರಿ 1-1.5 ಕ್ವಿಂಟಲ್ ಭಾಳ ಆಗುತ್ತೆ ಅಂದರೆ ಈಗ ಕೆಲವೊಂದು ರೈತರು ನಮ್ಮ ಭಾಗದಲ್ಲಿ ಇಳುವರಿ ಕೂಡ 140 ತೆಗೆದಿದ್ದಾರೆ. ಅದು ಕೂಡ ಕೆಲವೊಂದು ಭಾಳ ಎಕ್ಸಾಂಪಲ್ಸ್ಗಳನ್ನು ಇದ್ದಾವೆ. ಯಾಕಂತಂದರೆ ನಮಗೇನು ಇತ್ತೀಚಿನ ದಿನಮಾನಗಳಲ್ಲಿ ನಾವು ಇಲ್ಲಿ ಹೊನ್ನಳ್ಳಿಯಲ್ಲಿ ಊರು ಗ್ರಾಮದಲ್ಲಿ ನಾವು ಮಾಡಿ ನೋಡ್ತಾ ಇದ್ದೀವಿ. ಯಾಕಂತಂದರೆ ಇಲ್ಲಿ ನಮಗೆ ಒಳ್ಳೆ ಫಲವತ್ತಾದ ಮಣ್ಣೇ ಇದೆ, ನಮಗೆ ತಿಪ್ಪೆ ಗೊಬ್ಬರ ಕೂಡ ಸಾವಯವ ಇಂಗಾಲ ಸಾವಯವ ಕೂಡ ನಮಗೆ ಮಣ್ಣಿನಲ್ಲಿ ಕೂಡ ಜಾಸ್ತಿ ಇದೆ ಆ ರೀತಿ. ಮತ್ತು ಇನ್ನೊಂದೇನೆಂದರೆ ನಮಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರ್ತವೆ. ಎಲ್ಲ ಬೆಳೆಗಳನ್ನು ಬೆಳಿಬೇಕಾದ್ರೆ 16 ಎಲಿಮೆಂಟ್ಸ್ಗಳನ್ನು ಕೂಡ ನಮಗೆ ಮುಖ್ಯವಾದದ್ದು. ಅದು ಯಾವ ಅಂತಂದರೆ ನಾವು ಬೋರಾನ್ ಆಗಲಿ, ಜಿಂಕ್ ಆಗಲಿ, ಮ್ಯಾಗ್ನೀಷಿಯಂ ಆಗಲಿ, ಮಾಲಿಬ್ಡಿನಮ್, ಪೊಟ್ಯಾಷಿಯಂ, ಈ ಥರ ಎಲ್ಲಾನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ. ಯಾವಾಗ ಅಂತಂದರೆ ಕೆಲವೊಂದು ಅವು ಸ್ಟೇಜ್ ಇರ್ತವೆ, ಯಾವುದು ಸಸಿ ಹಚ್ಚೋದ್ರಿಂದ, ನೆಕ್ಸ್ಟು ಹೂವು ಆಡುವಂಥದ್ದಲ್ಲಿ, ಆಮೇಲೆ ಕಾಯಿ ಡೆವಲಪ್ಮೆಂಟ್ ಸ್ಟೇಜ್ದಲ್ಲಿ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಾವು ಕೊಟ್ಟಾಗ ಖಂಡಿತವಾಗಿ ನಮಗೆ ಅಷ್ಟು ಇಳುವರಿ ಬಂದೇ ಬರುತ್ತೆ. ನೀವು ಶಿವಶಂಕರ್ ಅವರ ಪ್ಲಾಟನ್ನು ನೋಡಿದಿರಿ, ಏನು ಅನಿಸುತ್ತೆ ನಿಮಗೆ ಶಿವಶಂಕರ ಪ್ಲಾಟನ್ನು ನೋಡಿದರೆ ಇನ್ನೂ ಏನು ಮಾಡಬೇಕಾಗಿದೆ ಅವರು, ಜೊತೆಗೆ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಆ ಪಪ್ಪಾಯ ತೋಟದಿಂದ ತಾವು? ನಾವು ಇತ್ತೀಚಿನ ದಿನಮಾನಗಳಲ್ಲಿ ಬೇರೆ ಬೇರೆ ಕಡೆ ನಾವು ನೋಡಿದಾಗ ಇಲ್ಲಿನೂ ಕೂಡ ನಾವು ನೋಡೇ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಇಲ್ಲಿ ಸ್ವಲ್ಪ ನಮಗೆ ರಸ ಇರುವ ಕೀಟಗಳು ಸ್ವಲ್ಪ ಈಗ ಒಳ್ಳೆ ಮೈಕ್ರೋ ಕ್ಲೈಮೇಟ್ ಕಂಡೀಷನ್ ಇರೋದ್ರಿಂದ ಇಲ್ಲಿ ಕೀಟಗಳ ಸಂಖ್ಯೆ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ರಸ ಇರುವ ಕೀಟಗಳನ್ನು ಮೊದಲನೇದಾಗಿ ಅದನ್ನು ತಡೆಗಟ್ಟಬೇಕು. ಎರಡನೇದಂತಂದರೆ ನಮಗೇನಾಗತ್ತಂದರೆ ಸರಿಯಾದ ರೀತಿಯಲ್ಲಿ ನೀರು ಯಾಕಂತಂದ್ರೆ ಹೂವು ಉದುರ ಚಾನ್ಸಸ್ ಜಾಸ್ತಿ ಮಳೆ ಆಯ್ತು, ಜಾಸ್ತಿ ನೀರು ಆಯ್ತು ಅಂದ್ರೂ ಹೂವು ಉದುರ ಚಾನ್ಸಸ್ ಇರುತ್ತೆ. ಆಮೇಲೆ ಅತಿ ಕಡಿಮೆ ಮಳೆ ಆಯ್ತು ಅಂದ್ರೂ ಹೀಟಾಗಿ ಹೂವು ಉದುರ ಚಾನ್ಸಸ್ಸು ಇರುತ್ತೆ. ಆಮೇಲೆ ಗಿಡಗಳನ್ನು ನೋಡಿದಾಗ ಬಾಡ್ದಂಗೆ ಕಾಣಿಸುತ್ತೆ. ಆಮೇಲೆ ಇನ್ನೊಂದಂದ್ರೆ ಹೆಚ್ಚಿಗೆ ನೀರಾಯ್ತು ಅಂದ್ರೆ ಎಲೆಗಳು ಕೂಡ ಕೆಳಭಾಗದಲ್ಲಿ ಇರ್ತಕ್ಕಂಥ ಎಲೆಗಳನ್ನು ಕೂಡ ನಾವು ಅದು ಸ್ವಲ್ಪ ಕ್ರಮೇಣವಾಗಿ ಹಳದಿ ಕಲರ್ ಆಗಿ ಅದನ್ನು ಕೂಡ ಒಣಗೋ ಚಾನ್ಸಸ್ ಕೂಡ ಇರುತ್ತೆ. ಅದನ್ನು ಕೂಡ ನಾವು ಹತೋಟಿಯಲ್ಲಿ ಇಟ್ಕೊಂಡು ನಾವು ಮಾಡಿದಾಗ. ಆಮೇಲೆ ಇನ್ನೊಂದೇನಂತಂದ್ರೆ ಸ್ಪ್ರೇ ಮಾತ್ರ ಕಂಪಲ್ಸರಿ, ಸಿಂಪರಣೆ ಮಾತ್ರ ಯಾವುದು ಕಾಲಕ್ಕೂ 10-12 ದಿನದಲ್ಲಿ ತಪ್ಪಿಸಬಾರ್ದು. ಅದನ್ನ ನೀಟಾಗಿ ಮಾಡಬೇಕು, ಯಾಕಂತಂದ್ರೆ ರಸ ಇರುವ ಕೀಟಗಳನ್ನು ಬರ್ತಾವೋ ಅಥವಾ ನಮಗೆ ಬೂದು ರೋಗನೂ ಬರ್ತಿರುತ್ತೆ. ಹಾಗಾಗಿ ನಮಗೆ ಏನು ಮಾಡ್ಬೇಕಂತಂದ್ರೆ ಇವೆರಡೂ ಹತೋಟಿಯಲ್ಲಿ ಇದ್ದಾಗ ನಮಗೆ ಇಳುವರಿನೂ ಖಂಡಿತವಾಗಿ ಬರುತ್ತೆ, ನಮಗೆ ಆದಾಯವನ್ನು ಕೂಡ ನಾವು ಹೆಚ್ಚಿಗೆ ನಿರೀಕ್ಷಿಸಬಹುದು. ಈಗ ಪಪ್ಪಾಯ ಬಹಳಷ್ಟು ಎತ್ತರವಾಗಿ ಬೆಳೀತಿದೆ, ಶಿವಶಂಕರ್ ಅವರು ಹೇಗೆ ಸಿಂಪರಣೆಯನ್ನು ಮಾಡ್ತಿರ್ತಾವೆ ಪಪ್ಪಾಯದಲ್ಲಿ? ಸಿಂಪರಣೆ ಯಾಕಂದ್ರೆ ಮನುಷ್ಯರಿಂದ ಸಿಂಪರಣೆ ಮಾಡೋದು ಕಷ್ಟ ಅಂತ ಅನ್ಸುತ್ತೆ, ಯಾಕಂದ್ರೆ ಎತ್ತರವಾಗಿ ಬೆಳೆದಿರ್ತತೆ, ಮೇಲ್ಗಡೆ ಎಲ್ಲ ಎಣ್ಣೆ ಸಿಡಿಬೇಕಾದ ಗಿಡಕ್ಕೆ, ಹೇಗೆ ಮಾಡ್ತೀರಿ? ಈಗ ನಮ್ಮದು ಪವರ್ ಸ್ಪ್ರೇ ಪಂಪ್ಗಳು ಅದಾವೆ ಸರ್, SDP ಪಂಪ್ ಅಂತಾರಲ್ಲ, ಅದನ್ನು ನಾವು ಕರೆಂಟಿನಿಂದ ಉಪಯೋಗ ಮಾಡಿಕೊಂಡು ಅವು ಗನ್ಗಳು ಬರ್ತವ್ರೆ, ಅವು ಅದು ಸುಮಾರು 10 ಫೂಟ್ ಹೈಟನ್ನು ಹೋಗುತ್ತೆ ಅದು. ಈಗ ಅದರೊಳಗೆ ನಾವು ಹೋಗೋದ್ರಿಂದ ನಮಗೇನದೇನು ತೊಂದರೆ ಅನಿಸಲ್ಲ ಸರ್. ಅದು ಸಂಪೂರ್ಣ ಗಿಡ ಪ್ರತಿಯೊಂದು ಸಾಲಿಗೂ ನಾವು ಸಿಂಪರಣೆ ಮಾಡ್ತೀವಿ, ಒಂದು ಗಿಡಕ್ಕೆ ಆ ಕಡೆ ಮತ್ತು ಈ ಕಡೆ ಎರಡು ಕಡೆ ಸಿಡಿಯುವಂಗೆ ಪ್ರತಿ ಸಾಲಿಗೂ ನಾವು ಓದಿವಪ್ಪ ಅಂತಂದ್ರೆ ಎರಡು ಕಡೆನೂ ಸಿಂಪರಣೆ ಆಗುತ್ತೆ ಸರ್. ಅದು ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ಗಿಡ ತೊಯ್ಯುವಂಗೆ ಸಿಂಪರಣೆ ತೊಯ್ತು ಸರ್, ಪ್ರತಿಯೊಂದು ಗಿಡನೂ ತೊಯ್ತು ಸರ್. ಡಾಕ್ಟರ್ ಅರವಿಂದ್ ಅವರೇ, ಪಪ್ಪಾಯದಲ್ಲಿ ಭಾಳಷ್ಟು ಸಾಮಾನ್ಯವಾಗಿ ರೈತರು ಮಿನಿಮಮ್ ರೇಟ್ ಎಷ್ಟು ಸಿಕ್ಕರೆ ರೈತರಿಗೆ ಲಾಭ ಅಂತಿರ್ತಾವೆ, ಮಿನಿಮಮ್ ಆಗಿ ಇಷ್ಟಾದರೂ ಸಿಗಬೇಕು ರೇಟ್ ಅಂತಕ್ಕಂಥ? ನಮಗೆ ಏನಂತಂದರೆ ಸರ್, ಇತ್ತೀಚಿನ ದಿನಮಾನಗಳಲ್ಲಿ ನಮಗೆ ಇಳುವರಿ ಫಸ್ಟ್ ಇಂಪಾರ್ಟೆಂಟ್. ಇಳುವರಿ ಬಂದ ತಕ್ಷಣ ನಮ್ಗೆ ಏನಾಗುತ್ತಂದರೆ ಒಂದು ಗಿಡಕ್ಕೆ ನೀವು ಹೇಳಿದಾಗೆ ಒಂದು 100-120 ಕೆಜಿ ಬಂದ್ರೂ ನಮಗೆ ಪ್ರತಿ ಗಿಡಕ್ಕೆ ಒಂದು ಕೆಜಿ ನಮಗೆ ಪಪ್ಪಾಯ ಬೆಳೆಗೆ 1 ಕೆಜಿ ಹಣ್ಣಿಗೆ ನಮಗೆ ಮಿನಿಮಮ್ ಏನೂ ಇಲ್ಲ ಅಂದರೆ 8-10 ರೂಪಾಯಿ ಸಿಕ್ಕರೂ ನಮಗೆ ಒಳ್ಳೆ ರೇಟೇ, ಯಾಕಂದರೆ ಅದು ಕೂಡ ನಮಗೆ ಇಳುವರಿನೂ ಕೂಡ ಜಾಸ್ತಿ ಬರುತ್ತೆ, ಹಾಗಾಗಿ ನಮಗೆ ಒಳ್ಳೆ ರೇಟೇ ಅದು, 8-10 ರೂಪಾಯಿ ಸಿಕ್ಕರೂ ಒಳ್ಳೆ ರೇಟೆ. ಪಪ್ಪಾಯದಲ್ಲಿ ಹಣ್ಣನ್ನು ಕಟಿಂಗ್ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ತಾರೆ, ರಾಶಿ ಹಾರ್ವೆಸ್ಟ್ ಮಾಡೋದು ಯಾವ ಸ್ಟೇಜಲ್ಲಿ ಹಾರ್ವೆಸ್ಟ್ ಪ್ರಾರಂಭ ಮಾಡಬೇಕು ಪಪ್ಪಾಯದಲ್ಲಿ, ಮತ್ತು ಜೊತೆಗೆ ಎಲ್ಲಿವರೆಗೆ ಇದು ಹಾರ್ವೆಸ್ಟ್ ಅನ್ನ ಹಣ್ಣನ್ನು ಮಾಡಬಹುದು ಪಪ್ಪಾಯದಲ್ಲಿ? ನಾವು ಒಂದು ಸತಿ ಪಪ್ಪಾಯ ನಾವು ಇಲ್ಲಿ ಪ್ಲಾಂಟಿಂಗ್ ಮಾಡಿದಾಗ ನಾವು ನಾಟಿ ಮಾಡಿದ್ರಿಂದ ನಮಗೆ ಹಿಡಿದು ನಮಗೆ ಎಲ್ಲಿವರೆಗೆ ಅಂತಂದರೆ ನಮಗೆ ಅದು ಮಿನಿಮಮ್ 15-14 ತಿಂಗಳು ಇರುವಂಥ ಬೆಳೆ ಅದು. ನಮಗೆ ನಾವು ನಾಟಿ ಮಾಡಿದ 9 ತಿಂಗಳಿಗೆ ಸ್ಟಾರ್ಟ್ ಆಯಿತು ಅಂದರೆ ಕಂಟಿನ್ಯೂ ರೆಗ್ಯುಲರ್ ಆಗಿ ನಮಗೆ 5-6 ತಿಂಗಳು ರೆಗ್ಯುಲರ್ ಆಗಿ ಬರುತ್ತೆ. ಹಾಗಾಗಿ ನಮಗೆ ಏನಾಗುತ್ತಂದರೆ ಯಾವ ಸೈಜ್ ಬರುತ್ತೆ ನಮಗೆ ಸೈಜ್ ಅಂದ ತಕ್ಷಣ ನಮಗೆ ಈಗ ಕೆಲವೊಂದು ದೆಲ್ಲಿ ಕಟಿಂಗ್ ಅಂತ ಬರ್ತಾರೆ, ಕೆಲವೊಬ್ಬರು ಇಲ್ಲಿ ಹೈದರಾಬಾದ್ ಕಟಿಂಗ್ ಅಂತ ಬರುತ್ತೆ, ನಮಗೆ ಲೋಕಲ್ ಮಾರ್ಕೆಟ್ ಅವರು ಬರ್ತಾರೆ. ಯಾಕಂತಂದರೆ ಆ ಥರ ಬಂದಾಗ ನಮಗೆ ಏನಾಗುತ್ತಂದರೆ ಮುಂಬೈ ಕಟಿಂಗ್ ಆ ಥರ ಬಂದಾಗೆ ಈಗ ಹಣ್ಣುಗಳ ಗಾತ್ರ ಕೂಡ ನೋಡ್ತಾರೆ. ಆಮೇಲೆ ಏನಂತಂದರೆ ಹಣ್ಣು ಮಾಗುವಿಕೆ ಅದನ್ನೇನು ಅಂದರೆ 75% ಕೆಲವೊಬ್ಬರು 75% ಮಾಗುವಿಕೆ. ನಾವು ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕಾದ್ರೆ ನಮ್ಮ ಲಾಂಗ್ ಡಿಸ್ಟೆನ್ಸ್ ಮಾರ್ಕೆಟ್ ನಮಗೆ ದೂರದ ಪ್ರದೇಶಗಳಿಗೆ ನಾವು ಮಾರ್ಕೆಟ್ ಸಾಗಿಸಿದಾಗ ಅಲ್ಲಿ ಹಣ್ಣು ಮಾಗುವಿಕೆ ರೇಟ್ ನಮಗೆ ಸ್ವಲ್ಪ 50-40% ಇದ್ದಾಗ ಅದನ್ನು ಹಾರ್ವೆಸ್ಟ್ ಮಾಡ್ತಾರೆ. ಅಥವಾ ನಮಗೆ ಇನ್ನೊಂದು ಏನಂತಂದರೆ ನಮಗೆ ಮುಂಬೈ ಕಟಿಂಗ್ ಅಂತ ಬರುತ್ತೆ, ಅವಾಗ ಅವ್ರು ಏನು ಮಾಡ್ತಾರೆ 70% ಹಣ್ಣು ಮಾಗುವಿಕೆಯನ್ನು ನೋಡ್ತಾರೆ. ಹಾಗಾಗಿ ನಮಗೆ ಆ ಬೇಸಸ್ ಮೇಲೆ ನಾವು ಕಲರ್ ಈಗ ಇಷ್ಟೇ ಅಂತೇಳಿ ಪ್ರಮಾಣದಲ್ಲಿ ನಮಗೆ 70%, 50%, 40% ಅದು ಕಲರ್ ಬರುತ್ತೆ. ಆ ಟೈಮಿಂಗಲ್ಲಿ ನಾವು ಮಾಗುವಿಕೆ ಇದನ್ನು ಕೂಡ ನಾವು ಐಡೆಂಟಿಫೈ ಮಾಡಬಹುದು. ಶಿವಶಂಕರ್ ಅವರೇ, ಮುಖ್ಯವಾಗಿ ನೋಡಲಿ 8 ಎಕರೆ ಪಪ್ಪಾಯ ಐತೆ ನಿಮ್ಮದು, ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಏನಾದರೂ ಮುಂದಾಲೋಚನೆ ಮಾಡ್ಕೊಂಡು ಹಚ್ಚಿದ್ದೀರಾ? ಮಾರುಕಟ್ಟೆ ಹೇಗೆ ಮಾರಾಟ ಆಗುತ್ತೆ, ಹಣ್ಣು ಬಂದಾಗ ತೊಗೊಂಡು ಹೋಗ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆಯಾ ತಮಗೆ ಹೇಗೆ? ಐತೆ ಸರ್, ವಿಶ್ವಾಸ ಐತೆ ಸರ್. ಹೆಂಗಂತಂದ್ರೆ ನಮಗಿಂತ ಪೂರ್ವದಲ್ಲಿ ಮಾಡಿದ ರೈತರುಗಳು ಏನಿದಾರಲ್ಲ ಅವ್ರ ತೋಟಕ್ಕೆ ಬಂದು ಖರೀದಿ ಮಾಡ್ತಾರೆ ಅವರೆಲ್ಲರೂ, ಅದೇ ಥರ ನಮ್ಮ ತೋಟಕ್ಕೂ ಬರ್ತಾರೆ ಅನ್ನೋ ವಿಶ್ವಾಸ ಐತೆ ಸರ್. ಅರವಿಂದ್ ಅವರೇ, ತಾವು ತೋಟಗಾರಿಕಾ ತಜ್ಞರಾಗಿ ಏನು ಹೇಳ್ತೀರಿ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ, ಪಪ್ಪಾಯ ಮಾರುಕಟ್ಟೆ ವ್ಯವಸ್ಥೆ? ಪಪ್ಪಾಯ ಮಾರುಕಟ್ಟೆ ಕೆಲವೊಂದು ದಿನಗಳಲ್ಲಿ ಇಲ್ಲಿ ಹಬ್ಬ ಹರಿದಿನಗಳು ಬಂದಾಗ ಜಾಸ್ತಿ ಸೇಲ್ ಆಗ್ತಿರ್ತಾವೆ. ಅವಾಗ ಏನು ಮಾಡ್ತಾರೆ ಸರ್, ಅವರು ನಮಗೆ ಪ್ಲಾಟಿಗೆ ಬಂದು ಇಲ್ಲೇ ನೋಡಿಕೊಂಡು ನಮಗೆ ಇಷ್ಟಿಷ್ಟು ಬೇಕಾಗಿದೆ ಟನ್ಗಟ್ಟಲೆ ಒಯ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಕೂಡ ಒಯ್ತಾರೆ. ಬಟ್ ಏನಂತಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಇರೋದು ನಮಗೆ ಮುಂಬೈ ಮತ್ತು ದೆಲ್ಲಿಯಿಂದ ಸ್ವಲ್ಪ ವ್ಯಾಪಾರಸ್ಥರು ಜಾಸ್ತಿ ಲಿಂಗಸೂರು ತಾಲೂಕಿಂದ ಭಾಳಷ್ಟು ಪ್ರಮಾಣದಲ್ಲಿ ಒಯ್ತಾರೆ. ಎಲ್ಲಿ ಅವರೇ ಬಂದು ಇಲ್ಲಿ ಖರೀದಿ ಮಾಡ್ತಾರೆ ಅನ್ನೋದು ವಿಶ್ವಾಸ ಇದೆ ಸರ್ ನಮಗೆ. ಯಾರಾದರೂ ರೈತರದು ಪಪ್ಪಾಯ ಮಾರಾಟ ಆಗಲಾರ್ದ ಉಳಿದಂಥ ಉದಾಹರಣೆಗಳು ರಿಂಗಸೂರು ತಾಲೂಕಿನಲ್ಲಿ ಯಾವಾರದವ? ನಾವು ಇಲ್ಲಿವರೆಗೆ ಏನಂತರೂ ನೋಡಿಲ್ಲ ಸರ್. ಕೆಲವೊಂದು ಟೈಮ್ ಲಾಕ್ಡೌನ್ ಪೀರಿಯಡಲ್ಲಿ ಸ್ವಲ್ಪ ರೈತರು ನಷ್ಟವನ್ನು ಅನುಭವಿಸಿದ್ದಾರೆ, ಮತ್ತು ಅದಕ್ಕಿಂತ ಪೂರ್ವದಲ್ಲೇ ಒಳ್ಳೆಯ ರೇಟನ್ನು ಕೂಡ ಸಿಕ್ಕಿದೆ ಅವರಿಗೆ. ಅಂದರೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಅವು ಸ್ವಲ್ಪ ಸಮಸ್ಯೆ ಬಂತು, ಅದು ಬಿಟ್ಟರೆ ಬೇರೆ ಇಲ್ಲಿವರೆಗೆ ಯಾವುದೇ ಥರದ ಪ್ರಾಬ್ಲಮ್ಸ್ ಅಂತೂ ಇಲ್ಲಿವರೆಗೆ ಯಾರದ ರೈತರಲ್ಲಿ ಕಂಡು ಬಂದಿಲ್ಲ ನಮಗೆ. ಇತ್ತೀಚೆಗೆ ಭಾಳಷ್ಟು ರೈತರು ಬಯೋ ಪೆಸ್ಟಿಸೈಡು, ಬಯೋ ಇನ್ಸೆಕ್ಟಿಸೈಡು, ಬಯೋ ನ್ಯೂಟ್ರಿಯೆಂಟ್ಸು, ಟಾನಿಕ್ಕು, ಅದನ್ನು ಹೊಡಿಬೇಕು ಇದನ್ನು ಹೊಡಿಬೇಕು ಅಂತೇಳಿ ಭಾಳಷ್ಟು ಬಯೋಕ್ಕೆ ಗಂಟು ಬೀಳ್ತಾರೆ. ಒಮ್ಮೆ ಸಕ್ಸಸ್ ಆಗ್ತಾರೆ, ಒಮ್ಮೆಮ್ಮೆ ಯಾವುದೋ ಒಂದು ರೋಗ ಬಂತಂದರೆ ಅದು ಕೈ ಮೀರಿ ಹೋಗ್ತಕ್ಕಂಥ ಸಾಧ್ಯತೆಗಳು ಬಂದುಬಿಡ್ತವೆ. ತಾವು ತಜ್ಞರಾಗಿ ನೋಡ್ರಿ, ಈಗ ಶಿವಶಂಕರ್ ಅವರು ಬಹಳಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಪಪ್ಪಾಯಕ್ಕೆ. ಸಾಧ್ಯತೆಗಳಿರ್ತವೆ, ಭಯೋ ಭಯೋ ಅಂತೇಳಿ ಕುಂತ್ಬಿಟ್ಟು ಯಾವುದೇ ರೋಗ ಕೈ ಮೀರಿ ಹೋತಪ್ಪ ಅಂದ್ರೆ ನಾಳೆ ಕೈ ಬಂದಂಥ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಒಂದು ಪರಿಸ್ಥಿತಿಗಳು ಬರ್ತವೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನು ಹೇಳ್ತೀರಿ ರೈತರಿಗೆ ತಾವು? ನಾವು ರೈತರಿಗೆ ಹೇಳಬಯಸಿದ್ವು ಇಷ್ಟೇ, ಏನಂತಂದರೆ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಮಗೆ ಏನು ಬೇಕು ಊಟಕ್ಕೆ ಉಪ್ಪಿನಕಾಯಿ ಥರ ಮಾತ್ರ ಆಗಬೇಕು, ಉಪ್ಪಿನಕಾಯಿನೇ ಊಟ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾಟಿ ಮಾಡುವ ಟೈಮಲ್ಲಿ ನಾವು ಹೇಳ್ತೀವಿ ಟ್ರೈಕೋಡರ್ಮಾ ಆಗಲಿ, ಸುಡೋಮೊನಸ್ಸು, ಬೇವಿನ ಹಿಂಡಿ ಆಗಲಿ, ಈ ಥರ ನಾವು ಏನಂತಂದರೆ ಎರೆಹುಳ ಗೊಬ್ಬರ ಆಗಲಿ, ಈ ಥರ ಸರಿಯಾದ ಪ್ರಮಾಣದಲ್ಲಿ ನಮಗೆ ಎಷ್ಟು ಬೇಕೋ ಅದನ್ನು ಕಲಿಸಿ ನಾವು ಹಾಕಬೇಕು. ಆಮೇಲೆ ಕೆಲವೊಂದು ಸಿಂಪಡಣೆ ಹಣ್ಣುಗಳನ್ನು ಕೂಡ ಬರ್ತಾವೆ, ಅವು ಕೆಲವೊಂದು ಟೈಮಿಗೆ ಹೇಗೆ ಬೂದು ರೋಗ ಬರ್ತಿರುತ್ತೆ ಆ ಟೈಮಲ್ಲಿ ನಾವು ಪ್ರತಿ ಏನಂತ ಹೇಳ್ತೀವಿ, ನಾವು ಯಾವುದೇ ತೋಟಗಾರಿಕೆ ಬೆಳೆಗಳಿರಲಿ ಇರೋ ಬೆಳೆ ಬಂದಾಗ ನಾವು ಸುಡೋಮೊನಸ್ ಪ್ರತಿ ಲೀಟರ್ ನೀರಿಗೆ 10 ಗ್ರಾಮ್ನಾಕಿ ಹಾಕಿ ನಾವು ಸಿಂಪಡಣೆ ಮಾಡಬೇಕು. ಅದಕ್ಕೆ ನಾವು ಏನಂತಂದರೆ ನಮ್ಗೆ ಯಾವ್ದು ಬೇಕು, ಯಾವ ಬೆಳೆಗೆ ಏನು ಅವಶ್ಯಕತೆ ಇದೆ ನಾವು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಬೆಳೆಗಳನ್ನು ನೋಡಿದರೆ ಕೆಲವೊಂದು ಎಲೆಗಳು ಬಾಗ್ತಿರ್ತಾವೆ, ಕೆಲವೊಂದು ಹಳದಿ ಆಗ್ತಿರ್ತಾವೆ, ಕೆಲವೊಂದು ಚೆನ್ನಾಗಿರ್ತಾವೆ. ಆ ಥರ ನಾವು ಪ್ರದೇಶ ನೋಡಿಕೊಂಡು ಎಲೆಗಳನ್ನು ನೋಡಿಕೊಂಡು ಅದರ ಮುಖಾಂತರ ನಾವು ಐಡೆಂಟಿಫೈ ಮಾಡಿಕೊಂಡು ನಾವು ಇದೇನೇ ಬೇಕಾಗಿತ್ತು ಅಂತೇಳಿ ಸ್ಪ್ರೇ ಮಾಡಬೇಕು. ಹಾಗಾಗಿ ನಾವು ಯಾವ ರೈತರಿಗೆ ಹೇಳಬೇಕಾದ್ರು ಇಷ್ಟೇ, ಯಾವುದೇ ಕೂಡ ಅತಿ ಹೆಚ್ಚಾಗಿ ಬಳಸಬಾರ್ದು. ಈಗ ಕೆಲವೊಂದು ರೈತರ ತೋಟಗಳಲ್ಲಿ ಪಪ್ಪಾಯನ್ನು ನೋಡ್ತಿದ್ದೀವಿ ನಾವು, ಒತ್ತೊತ್ತಾಗಿ ಭಯಂಕರ ಗಿಡ ತುಂಬ ಮುತ್ತಿಟ್ಟರತ್ತೆ, ಕಾಯಾಗಿಬಿಡ್ತದೆ ಮುತ್ತಿಟ್ಟರತ್ತೆ. ನಾವು ರೈತರಿಗೆ ಕೇಳಲ್ರಿ, ಇಷ್ಟೆಲ್ಲ ಕಾಯಾಗ್ಯದ, ನಾಳೆ ದೊಡ್ಡದಾದ ಮೇಲೆ ಹೆಂಗೆ ಪರಿಸ್ಥಿತಿ ಇರ್ತದೆ ಗಿಡದ್ದು ಅಂತಕ್ಕಂಥ ವಿಚಾರ. ನೀವು ತಜ್ಞರಾಗಿ ಭಾಳಷ್ಟು ಕಾಯಾಗಿಬಿಟ್ಟಿರ್ತದೆ, ಅಂಥ ಸಂದರ್ಭದಲ್ಲಿ ನೀವೇನಾದರೂ ಅದನ್ನು ತಿನ್ನಿಂಗ್ ಮಾಡಲಿಕ್ಕೆ ಕಾಯಿಗಳನ್ನು ಸಣ್ಣ ಸಣ್ಣ ಕಾಯಿಗಳನ್ನು ನೋಡಿಕೊಂಡು ಹರಿದು ಹಾಕ್ಲಿಕ್ಕೆ ಹೇಳ್ತೀರಾ, ಅಥವಾ ಎದ್ದ ಕಾಯಿಗಳನ್ನು ಎಲ್ಲ ಬಿಡ್ಲಿಕ್ಕೆ ಹೇಳ್ತಾರೆ ಹೇಗೆ? ಸರ್ ಅದು ಏನಾಗತ್ತಂದರೆ ನಮಗೆ ಕೆಲವೊಂದು ಸೈಜ್ ಬರ್ತಿತ್ತು ಅದರಲ್ಲಿ, ಅದ್ರ ಸೈಜ್ ಬಂದಾಗ ನಮ್ಗೆ ಏನಾಗತ್ತಂದರೆ ಗಿಡ ನನ್ನ ಚೆನ್ನಾಗಿ ಬೆಳೆದಿತ್ತು ಅಂತಂದರೆ ನಾವು ಅದು ಇದ್ದಿದ್ರ ಕೆಪಾಸಿಟಿ ಎಷ್ಟಿದೆ ಅಷ್ಟು ಕೂಡ ತಿಳ್ಕೊ, ಯಾಕಂದರೆ ಭಾಳ ಸೆನ್ಸಿಟಿವ್ ಪಪ್ಪಾಯ, ಸ್ವಲ್ಪ ಗಾಳಿ ಬಂತು ಅಂತಂದರೆ ಅದು ಮುರ್ಕೊಂಡು ಬೀಳೋವಂಥ ಚಾನ್ಸಸ್ ಭಾಳ ಇರುತ್ತೆ. ಹಾಗಾಗಿ ನಮಗೆ ಆ ಗಿಡದ ಗಾತ್ರ ನೋಡಿಕೊಂಡು ಆ ಗಿಡದ ಎಷ್ಟು ಪ್ರಮಾಣದಲ್ಲಿ ದಪ್ಪ ಇದೆ ನಮ್ಗೆ ಬಡ್ಡಿ ಇದೆ ಅಂತಂದರೆ ಅದ್ರ ಮುಖಾಂತರ ನಾವು ಏನು ಮಾಡ್ಬೇಕಂತಂದ್ರೆ ಹಣ್ಣುಗಳ ಸಂಖ್ಯೆಯನ್ನು ಕೂಡ ನಾವು ಇದು ಮಾಡಬೇಕು. ಬಟ್ ಪಪ್ಪಾಯದಲ್ಲಿ ಅಷ್ಟೆಲ್ಲ ಹಣ್ಣು ತಿನ್ನಿಂಗ್ ಮಾಡೋದು ಅವಶ್ಯಕತೆ ಇರಲ್ಲ, ಬಟ್ ನೋಡಿನೇ ಯಾವಾಗ ಅಂತಂದ್ರೆ ಹೂವು ಇದ್ದಾಗೇನೆ ಸ್ವಲ್ಪ ನೋಡಿ ಸ್ವಲ್ಪ ಜಾಸ್ತಿ ಡ್ರಾಪ್ ಆಗೋ ಚಾನ್ಸಸ್ಸು ಇರುತ್ತೆ, ಅಲ್ಲಿ ನೋಡಿದಾಗ ನಾವು ತೆಗೆದ್ಬೇಕಾದ್ರೆ ಏನು ಸಮಸ್ಯೆ ಆಗಲ್ಲ. ಶಿವಶಂಕರ್, ತಾವು ಪಪ್ಪಾಯ ಹಚ್ಚಕ್ಕಿಂತ ಮುಂಚೆ ಎಲ್ಲಾದರೂ ಪಪ್ಪಾಯ ತೋಟಗಳಿಗೆ ಹೋಗಿ ನೋಡ್ಕೊಂಬಂದ್ರೆ ಹೇಗೆ? ನೋಡಿವಿ ಸರ್ ಪಪ್ಪಾಯ, ನೋಡಿವಿ ಇಲ್ಲಿ ನಮ್ಮ ಅಮೃತೇಶ್ವರ ಅಂತೇಳಿ ಅಲ್ಲಿ ಅವರು ಅಲ್ಲಿ ಒಬ್ಬರು ಮಾಡಿದ್ರು, ಸುಮಾರು ತೋಟಗಳನ್ನ ಅಡ್ಡಿ ಸರ್ ನಾವು ಅಡ್ಡಿ ಅಡ್ಡಿ ಎಲ್ಲ ಮಾಹಿತಿ ತಗೊಂಡ್ರೆ ಇದಕ್ಕೆ. ಹೌದು ಹೌದು ಸರ್, ಎಲ್ಲ ರೀತಿಯಿಂದ ಅವ್ರು ನೋಡಿಕೊಂಡು ಸುಮಾರು ಒಂದು 3-4 ವರ್ಷದಿಂದ ನೋಡಿವಿ ಅವನ್ನ, ನಾವು ನಮ್ಮ ಭೂಮಿಗೆ ಸುಟೇಬಲ್ ಆಗ್ಬೋದಲ್ಲ ಅಂತ ಮಾಡಿಕೊಂಡು ಕಿಶ್ ಮಾಡಿವಿ ಸರ್. ಎಷ್ಟು ಖರ್ಚು ಬರೋದು ಒಂದು ಎಕರೆ ಪಪ್ಪಾಯ ನೀವು ನಾಳೆ ರಾಶಿ ಮಾಡಿ ಎಲ್ಲ ಮಾಡಿ ಕಟಿಂಗ್ ಮಾಡಿ ಇದನ್ನು ಮುಗಿಸ್ಬೇಕಾದ್ರೆ ಅಂದಾಜು ಎಷ್ಟು ಖರ್ಚು ಆಗತ್ತೆ ಒಂದು ಎಕರೆಗೆ ಅಂತಕ್ಕಂಥ ಒಂದು ಐಡಿಯಾ ಬಂದಿರುತ್ತೆ ನಿಮಗೆ? ಈಗ ನನಗೆ ಸುಮಾರಾಗಿ ಒಂದು ಎಕರೆಕ್ಕೆ ಒಂದು ಕನಿಷ್ಠ 1,00,000 - 1.5 ಲಕ್ಷ 10-20 ಸಾವಿರದ ಬರ್ಬೋದು ಸರ್. 1 ಲಕ್ಷ ಲೇಬರ್ ಕಂಟಿನ್ಯೂ ಲೇಬರ್ ಹಚ್ಚಿದ್ರೆ ಇನ್ನೂ ಜಾಸ್ತಿ ಬರ್ಬೋದು. ಮನಿ ಲೇಬರ್ ಮಾಡ್ತೀವಿ ಅಂತಂದ್ರೆ ನಮ್ಮದು 1,60,000 - 1.70 ಸಾವಿರ ಬರ್ಬೋದು. ಮೇಜರ್ ಖರ್ಚು ಅದ ಯಾವ್ದಾದ್ರಲ್ಲಿ ಮೇಜರ್ ಖರ್ಚು? ಮೇಜರ್ ಖರ್ಚು ಇದು ಗೊಬ್ಬರ ಎಣ್ಣೆ ಸ್ಪ್ರೇಯರ್ ಲೇಬರ್ ಖರ್ಚು ಭಾಳ ಐತಿ, ಲೇಬರ್ ಖರ್ಚು ಭಾಳ ಐತಿ. ಅದಾದ್ಮೇಲೆ ಅದು ಎಂದು ಮಾಡ್ಬೇಕು ಅವತ್ತೇ ಮಾಡಿದ್ರೆ ಒಳ್ಳೆಯದು. ಅದು ನಾವೇನಾದ್ರೂ ಇವತ್ತು ಮಾಡೋದ್ರೆ ನಾಳೆ ಮಾಡ್ಬೇಕು ಅಂತೀವಪ್ಪ ಅಂತಂದ್ರೆ ಇನ್ನೂ ಜಾಸ್ತಿ ಹಾಳಾಗಿ ಹೋಗ್ಬಿಡುತ್ತೆ ಸರ್. ಅದು ಹಿಂಗಾಗಿ ಲೇಬರ್ ಖರ್ಚು ಸಮಸ್ಯೆ ಐತಿ ನೋಡೋದ್ರ ಒಳಗೆ ಸಿಂಪಡಣೆ ಮಾಡೋದು. ಹೀಗೆ ನೀರದು ಚೆನ್ನಾಗಿ ನಿಮ್ಗೆ ಸಮರ್ಪಕವಾಗಿ ನೀರಿಂದ ಏನು ಸಮಸ್ಯೆ ಆಗ್ತಲ್ಲ ಪಪ್ಪಾಯ? ಇಲ್ಲ ಸರ್, ನೀರಿಂದ ಏನು ಸಮಸ್ಯೆ ಇಲ್ಲ. ನೋಡ್ರಿ ಡಾಕ್ಟರ್ ಅರವಿಂದ್ ಅವರೇ, ಪಪ್ಪಾಯಕ್ಕೆ ಭಾಳಷ್ಟು ಕಾಯಿ ಬಿಟ್ಟಾಗ ನೀರು ಭಾಳ ಬೇಕಾಗತ್ತೇನೋ ಅಂತ ಅನಿಸುತ್ತೆ. ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ ರೈತರು, ಅವಾಗ ನೀರನ್ನು ಎಷ್ಟು ತಾಸು ಬಿಡಬೇಕು ಅಂತಕ್ಕಂಥ ವಿಚಾರ. ಸಣ್ಣದಿದ್ದಾಗ ಸ್ವಲ್ಪ ಪರವಾಗಿಲ್ಲ, ಆಮೇಲೆ ದೊಡ್ಡದಾಗತ್ತೆ ಗಿಡ, ಕಾಯಿಗಳಾಗ್ತವೆ, ದೊಡ್ಡದವ್ರ ಕಾಯಾಗ್ತವೆ. ಒಂದು ಗಿಡಕ್ಕೆ 1.5 ಕ್ವಿಂಟಲ್ ಕಾಯಿ ಹಿಡಿದಾಗ ನೀರು ನಿರ್ವಹಣೆ ಭಾಳ ಮುಖ್ಯ ಅಲ್ಲ. ನಮಗೆ ಏನಂತಂದರೆ ಸರ್, ಮಳೆಗಾಲ ಮತ್ತು ಚಳಿಗಾಲ ಬೇಸಿಗೆಗಾಲದಲ್ಲಿ ಅಂದರೆ 3 ಕಾಲದಲ್ಲಿ ನಮಗೆ ಕಾಲಕ್ಕನುಗುಣವಾಗಿ ನಾವು ನೀರನ್ನು ಹಾಯಿಸಬೇಕಾಗತ್ತೆ. ಆಮೇಲೆ ಏನಂತಂದರೆ ನಮಗೆ ಈಗ ಮಳೆಗಾಲದಲ್ಲಿ ಪ್ರದೇಶ ಇರೋದ್ರಿಂದ ಈಗ ನಮಗೇನಾಗತ್ತಂದರೆ ಅಟ್ಲೀಸ್ಟ್ ಒಂದು ಗಿಡಕ್ಕೆ ನಮಗೆ ಏನಂದ್ರೆ ಅಂದ್ರೂ 6-8 ಲೀಟರ್ ನೀರನ್ನು ಕೂಡ ಬೇಕಾಗತ್ತೆ. ಆಮೇಲೆ ಮಧ್ಯೆ ಏನಂತಂದರೆ ಚಳಿಗಾಲದಲ್ಲಿ ಒಂದು 10-12 ಲೀಟರ್ ಬೇಕಾಗತ್ತೆ. ಆಮೇಲೆ ಬೇಸಿಗೆಯಲ್ಲಿ 15 ಲೀಟರ್ ಕೂಡ ನಮ್ಗೆ ಬೇಕಾಗುತ್ತೆ, ಪ್ರತಿ ಗಿಡಕ್ಕೆ ಪ್ರತಿದಿನವೂ ಬೇಕಾಗುತ್ತೆ. ನಿಮ್ಮದು ಹೇಗೆ ಡ್ರಿಪ್ ಇರಿಗೇಷನ್ ತೋಟಗಾರಿಕೆ ಇಲಾಖೆಯಿಂದ ಏನಾದರೂ ಅನುಕೂಲತೆಗಳು? ಇನ್ನು ಅವ್ರು ಏನು ಹೇಳಿಲ್ಲ ಸರ್, ಈಗ ಡ್ರಿಪ್ ಮಾಡಿಕೊಡ್ರಿ ಮುಂದೆ ಬಂದಾಗ ಅದನ್ನ ಸಬ್ಸಿಡಿ ಕ್ಲೈಮ್ ಮಾಡ್ತೀವಿ ಅಂತ ಹೇಳ್ಯಾರ ಸರ್? ಎಲ್ಲ ಇಲಾಖೆಗೆ ಎಲ್ಲ ಪತ್ರಗಳನ್ನು ಸಲ್ಲಿಸಿರಿ. ಇನ್ನು ಅವ್ರು ಕೇಳಿಲ್ಲರಿ ಡಾಕ್ಯುಮೆಂಟ್ಗಳನ್ನ, ಅದೇನು ಆನ್ಲೈನ್ ಚಲೋ ಆದ್ಮೇಲೆ ನಾವು ಕೇಳ್ತೀವಿ ಅಂತ ಹೇಳ್ರಿ. ಈಗ ನಾವೇ ಸ್ವಂತ ದುಡ್ಡು ಹಾಕೊಂಡು ಕಿಶ್ ಮಾಡಿದೀವಿ ಸರ್, ಮಾಡಿಕೊಂಡಿವ್ರಿ. ಎಷ್ಟು ಖರ್ಚು ಆಗ್ತಿಲ್ಲ ನಿಮ್ಗೆ ಒಂದು ಎಕರೆಗೆ? ಅದು ಡ್ರಿಪ್ ಒಂದು ಎಕರೆಗೆ 40 ರೂಪಾಯಿ ಬಂದು ಸರ್, 40 ರೂಪಾಯಿ ಹಾಕಿವ್ರಿ. ಹೇಗೆ ಡ್ರಿಪ್ ಇರಿಗೇಷನ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ? ಚಲೋ ಮಾಡ್ತು ಸರ್, ಈಗ ಹನಿ ನೀರಾವರಿಯಿಂದ ಒಳ್ಳೆ ಅನುಕೂಲ ಐತೆ ಸರ್. ಅದು ಏನು ಬ್ಲಾಕೇಜ್ ಆಗೋದು ಅದು ಇದು ಸಮಸ್ಯೆ ಏನಿಲ್ಲ ಸರ್, ಏನಿಲ್ಲ. ನಾವು ಬಾಗ್ತಿರ್ತೇವೆ ಕೆಲವೊಂದು, ನಾವು ಪ್ರತಿ ಅಡ್ಡಾಡ್ಬೇಕು ಅದ್ರೊಳಗೆ, ಈ ಗಿಡಕ್ಕೆ ನೀರು ಬಿಡುತ್ತೋ ಇಲ್ಲೋ, ಇದಕ್ಕೆ ನೀರು ಬಿದ್ದಿಲ್ಲಪ್ಪ ಅಂದ್ರೆ ಅದನ್ನು ಬಿಚ್ಚಾಕ್ಬೇಕು ಫಿಲ್ಟರ್ನ. ಪ್ರತಿ ದಿನ ಒಬ್ಬರು ಬೇಕು ಸರ್ ಅದಕ್ಕೆ. ನೀರು ಆನ್ ಮಾಡಿವಪ್ಪ ಅಂತಂದ್ರೆ ಪ್ರತಿಯೊಂದು ಗಿಡಗಳನ್ನು ಪ್ರತಿಯೊಂದು ಲೈನಲ್ಲಿ ಅಡ್ಡಾಡಿಬಿಟ್ರೆ ಅದು ಗೊತ್ತಾಗುತ್ತೆ ಯಾವ ಗುಂಡಿ ಬ್ಲಾಕ್ ಆಗೈತಿ, ಅದು ಮತ್ತೆ ಚಲೋ ಮಾಡ್ಬೇಕು ಸರ್. ಹೌದೌದು. ಇನ್ನು ಪಪ್ಪಾಯ ಬೆಳೆಯುವಂಥ ರೈತರಿಗೆ ಏನು ಕಿವಿ ಮಾತನ್ನು ಹೇಳ್ತೀರಿ ಅರವಿಂದ್ ಅವರೇ? ಪಪ್ಪಾಯ ಹಚ್ಚಬೇಕು, ನಾನು ಬೆಳಿಬೇಕು, ನಾನು ಒಳ್ಳೆಯ ಒಂದು ಆರ್ಥಿಕವಾಗಿ ಹಣ ಗಳಿಸ್ಬೇಕಂತಕ್ಕಂಥ ಆಸೆ ಇಟ್ಕೊಂಡಿರ್ತಾರೆ ರೈತರು, ಅಂಥವ್ರಿಗೆ ಏನು ಕಿವಿ ಮಾತು ಹೇಳ್ತೀರಿ? ಅದು ಪಪ್ಪಾಯ ಒಳ್ಳೆಯ ಆದಾಯ ತರುವಂಥ ಬೆಳೆ, ಕಮರ್ಷಿಯಲ್ ಬೆಳೆ ಆಗಿರೋದ್ರಿಂದ ನಮಗೆ ಸರಿಯಾದ ರೀತಿಯಲ್ಲಿ ನಮಗೆ ಸರಿಯಾದ ಪ್ರಮಾಣದಲ್ಲಿ ಮಾಹಿತಿ ತಗೊಂಡು ನಾವು ಏನಂತಂದರೆ ಯಾವುದೇ ಕೆಲವೊಂದು ಟೈಮಲ್ಲಿ ಅಂತಂದರೆ ನಮಗೆ ಕೆಲವೊಂದು ಹಬ್ಬಗಳು ಬರೀತಿರೋದು, ಬಕ್ರೀದಾಗಲಿ ಕೆಲವೊಂದು ಮೊಹರಂ ಆಗಲಿ ಆ ಥರ ಹಬ್ಬಗಳನ್ನು ಬಂದಾಗ ನಮಗೆ ಹಾರ್ವೆಸ್ಟಿಂಗ್ ಬರುವಂಥ ಪ್ಲ್ಯಾನ್ ಇಟ್ಕೊಂಡು ನಾವು ಕೆಲವೊಂದು ಬೆಳೆಗಳನ್ನು ಕೂಡ ಪ್ರಾರಂಭಿಸಿದರೆ ನಮಗೆ ಆರ್ಥಿಕವಾಗಿಯೂ ಕೂಡ ನಾವು ಸಬಲರಾಗ್ಬೋದು. ಆಮೇಲೆ ಏನಂತಂದರೆ ಯಾವುದೇ ಬೆಳೆಗಳನ್ನು ಮಾಡಿರಿ, ಮಾಡೋಕ್ಕಿಂತ ಪೂರ್ವದಲ್ಲಿ ಸರಿಯಾದ ರೀತಿಯ ಮಾಹಿತಿ ತಗೊಂಡು ಕಡಿಮೆ ಖರ್ಚು ಮಾಡಿ ಹೆಚ್ಚಿನ ಆದಾಯ ಪಡ್ಕೊಡ್ಬೇಕಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಒಳ್ಳೆಯದು ಶಿವಶಂಕರ್ ಅವರೇ, ನೀವು ಗುಡ್ಡದಲ್ಲಿ ಬಂದು ಮನೆಯನ್ನು ಹಾಕಿಸಿ ಗುಡ್ಡದಲ್ಲೇ ಇದ್ದು ಗುಡ್ಡವನ್ನು ಕಡಿದು 7 ಎಕರೆ 8 ಎಕರೆ ತೋಟವನ್ನು ಮಾಡಿಕೊಂಡು ಎಲ್ಲೋ ಕೈಲಾಸ ಪರ್ವತದಲ್ಲಿದ್ದ ಹಾಗೆ ತಾವು ಒಂದು ಪರ್ವತದಲ್ಲಿ ಬಂದು ತೋಟ ಮಾಡಿಕೊಂಡು ಒಳ್ಳೆ ಕಷ್ಟಪಟ್ಟು ತೋಟ ಮಾಡಿದಿರಿ. ಖಂಡಿತ ನೀವು ಹೇಳಿದ ಹಾಗೇ ಭೂಮಿ ತಾಯಿ ಎಂದು ಕೈ ನಮ್ಮನ್ನು ಬಿಟ್ಟಿಲ್ಲ, ಬಿಡೋದಿಲ್ಲ, ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಂಡಿರಿ. ಖಂಡಿತ ನೀವು ಇಟ್ಟಂಥ ಗುರಿ ಒಂದು ಗಿಡಕ್ಕೆ 1 ಕ್ವಿಂಟಾಲ್ ಪಪ್ಪಾಯ ತೆಗಿಬೇಕು ನಾನು ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೀರಿ. ಅದೇ ರೀತಿ ಆತ್ಮವಿಶ್ವಾಸವನ್ನು ಸಹ ತಾವು ಇಟ್ಕೊಂಡಿರಿ, ಖಂಡಿತ ಭೂಮಿ ತಾಯಿ ನಿಮಗೆ ಕೈ ಹಿಡಿತಾಳೆ ಅಂತಕ್ಕಂಥ ವಿಶ್ವಾಸ ಇದೇ ರೀತಿ ಮುಂದುವರಿಲಿ ಅಂತ ಹೇಳೋಣ. ನಿಮ್ಮ ವಿಚಾರವನ್ನು ನಮ್ಮ ಕೇಳುಗರೊಂದಿಗೆ ರೈತರೊಂದಿಗೆ ಹಂಚಿಕೊಳ್ಳೋದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಲಿಂಗಸೂಗೂರು ತಾಲೂಕಿನ ಹೊನ್ನೊಳ್ಳಿ ಗ್ರಾಮದ ಶಿವಶಂಕರ್ ಅವರ ತೋಟಗಾರಿಕೆ ಆಧಾರಿತ ಸಮಗ್ರ ಬೇಸಾಯದ ಅನುಭವಗಳನ್ನು ಕೇಳಿದಿರಿ ಮತ್ತು ತಜ್ಞರಾದ ಡಾಕ್ಟರ್ ಅರವಿಂದ್ ರಾಥೋಡ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆ ಹೀಗಿದೆ. ಪ್ರತಿ ಕ್ವಿಂಟಲ್ಗೆ ಹಾಗೂ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣ ಈರುಳ್ಳಿ 460 ರೂಪಾಯಿಯಿಂದ 2,300 ರೂಪಾಯಿಗಳು, ಭತ್ತ ರಾಜಹಂಸ 1,281 ರೂಪಾಯಿಯಿಂದ 1,281 ರೂಪಾಯಿಗಳು, ಭತ್ತ ಸೋನಾ ಮಸೂರಿ 1,249 ರೂಪಾಯಿಯಿಂದ 1,879 ರೂಪಾಯಿಗಳು. ಇನ್ನು ಲಿಂಗಸೂಗೂರು ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಸಜ್ಜೆ 1,900 ರೂಪಾಯಿಯಿಂದ 1,900 ರೂಪಾಯಿಗಳು, ಭತ್ತ ಸೋನಾ ಮಸೂರಿ 2,208 ರೂಪಾಯಿಯಿಂದ 2,208 ರೂಪಾಯಿಗಳು, ಸೂರ್ಯಕಾಂತಿ 5,850 ರೂಪಾಯಿಯಿಂದ 6,100 ರೂಪಾಯಿಗಳು. ಇನ್ನು ಸಿಂಧನೂರು ಮಾರುಕಟ್ಟೆಯ ಪೇಟೆ ಧಾರಣೆ ಹೇಗಿದೆ? ಒಣಮೆಣಸಿನಕಾಯಿ 6,000 ರೂಪಾಯಿಯಿಂದ 7,000 ರೂಪಾಯಿಗಳು, ಭತ್ತ RNR ಹಳೆದು 1,900 ರೂಪಾಯಿಯಿಂದ 2,036 ರೂಪಾಯಿಗಳು, ಸೂರ್ಯಕಾಂತಿ 4,600 ರೂಪಾಯಿಯಿಂದ 6,650 ರೂಪಾಯಿಗಳು. ಇದುವರೆಗೆ ಪೇಟೆ ಧಾರಣೆಯನ್ನ ಕೇಳಿದ್ರಿ.